ಈಗ ಕೇಳಿ ಮೆಕ್ಕೆಜೋಳ ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ನಂದನ ಹೊಸೂರು ಗ್ರಾಮದ ಕೃಷಿಕ ಎಂಎಚ್ ಅರುಣಾರೆಡ್ಡಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಳಲ್ಕೆರೆ ತಾಲೂಕಿನ ನಂದನ ಹೊಸೂರು ಗ್ರಾಮದ ಎಂಎಚ್ ಅರುಣಾರೆಡ್ಡಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅರುಣ್ ರೆಡ್ಡಿ ಅವರೇ. ನಮಸ್ತೆ ಸರ್. ಅರುಣ್ ರೆಡ್ಡಿ ಅವರೇ ಹೇಳಿ, ಎಷ್ಟು ವರ್ಷ ವಯಸ್ಸು ನಿಮ್ಗೀಗ? ಸರ್ 36 ವರ್ಷ ಸರ್. ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ? PUC ಮುಗಿದಿದೆ ಸರ್. PUC ಮುಗಿಸಿ ಅವಾಗಲಿಂದ ತಂದೆರು ಕೃಷಿ ಕೆಲಸ ಮಾಡ್ತಿದ್ರಲ್ಲ, ಹಾಗಾಗಿ ನಾವು ಹಂಗೆ ಕಂಟಿನ್ಯೂ ಮಾಡಿದೆ ಸರ್. ಎಲ್ಲೋ ಒಂದ್ ಕಡೆ ಓದ್ಬೇಕಂತ ಆಸಕ್ತಿ ಇತ್ತು ನಿಮಗೆ? ಇತ್ತು ಸರ್, ಆಗ್ಲಿಲ್ಲ. ಏನ್ ಸಮಸ್ಯೆ ಬಂತು? ಬೇರೆ ಏನೇನೋ ಸಮಸ್ಯೆಗಳಿದ್ದು ಸರ್, ಓದಕ್ ಆಗ್ಲಿಲ್ಲ. ಆರ್ಥಿಕ ಸಮಸ್ಯೆ? ಆರ್ಥಿಕ ಸಮಸ್ಯೆ ಏನಿರ್ಲಿಲ್ಲ ಸರ್. ಹಂಗೆ ಕೃಷಿ ಕಡೆಗೆ ಒಲವು ಜಾಸ್ತಿ ಆಯ್ತು. ವ್ಯವಸಾಯ ಈಗ ತಂದೆಯವ್ರು ಮಾಡ್ತಿದ್ರಲ್ಲ, ಅವ್ರಿಗೊಬ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ಹಂಗೆ ಕೈ ಜೋಡಿಸಿ. ನಿಮಗೆ ಆಸಕ್ತಿ ಇರಲಿಲ್ಲ? ಹಾ ಸರ್. ಅರುಣ್ ರೆಡ್ಡಿ ಅವರೇ, ಏನೇನ್ ಬೆಳಿತೀರ ನೀವು? ಸರ್, ಮೆಕ್ಕೆಜೋಳ, ಅಡಿಕೆ, ರಾಗಿ ಎಲ್ಲ ಬೆಳಿತೀವಿ ಸರ್. ಎಷ್ಟು ಎಕರೆ ಕೃಷಿ ಭೂಮಿ? 10 ಎಕರೆ ಇದೆ ಸರ್. ಅದ್ರಲ್ಲಿ 2 ಎಕರೆ ಅಡಿಕೆ ಗಿಡ ಇದೆ. 7 ವರ್ಷದ್ದು ಒಂದ್ ಸ್ವಲ್ಪ ಇದೆ, ಸ್ಟಾರ್ಟ್ ಆಗಿರೋದು. ಇನ್ನು 5 ವರ್ಷದ್ದು ಒಂದ್ ಸ್ವಲ್ಪ ಇದೆ, ಅದ್ರ ಈಗ ಒಂಬಳೆ ಹೊಡಿತಿದಾವೆ. ಈಗ ನೀರಾವರಿ ಮಾಡೋಕಿನ ಮುಂಚೆ ಏನ್ ಬೆಳಿತಾ ಇದ್ರಾ? ನೀರಾವರಿ ಮಾಡೋಕಿನ ಮುಂಚೆ ಮೆಕ್ಕೆಜೋಳ, ಹತ್ತಿ, ರಾಗಿ, ರೇಷ್ಮೆ, ಹೂವು ಎಲ್ಲ ಮಾಡ್ತಿದ್ವಿ ಸರ್. ಅದ್ರಲ್ಲೇ ನೀರಾವರಿನಲ್ಲಿ ಅಡಿಕೆ ಗಿಡ ಹಾಕೋಕಿನ ಮುಂಚೆ ಹೋಗಿ, ಈಗ ಅಡಿಕೆ ಗಿಡ ದೊಡ್ಡವಾದ್ಮೇಲೆ ಹೂವು ಬರೋದಿಲ್ಲ ಅಂತೇಳಿ ಅವಾಗ್ಲೇ ಬಿಟ್ವಿ. ರೇಷ್ಮೆನ ತೆಗೆದು ಅಡಿಕೆ ಗಿಡನ ಹಾಕಿದ್ವಿ. ಈಗ ರೇಷ್ಮೆ ಎಷ್ಟು ಎಕರೆ ಒಳಗಡೆ ಬೆಳೆದ್ರ? ಎಷ್ಟು ವರ್ಷ ಬೆಳೆದ್ರ? ಒಂದ್ 1 ಎಕರೆ ಅಷ್ಟೇ ಸರ್ ಹಾಕಿದ್ದು. ಒಂದ್ 8-9 ವರ್ಷ ಬೆಳೆದ್ವಿ ಸರ್. ಯಾಕೆ ರೇಷ್ಮೆ ಯಾಕೆ ತೆಗೆದ್ರೆ ನೀವು? ಅಡಿಕೆ ಗಿಡ ಇಡಬೇಕ ಅನ್ಸ್ತು ಸರ್, ಹಂಗಾಗಿ ಸ್ವಲ್ಪ ರೋಗಗಳು ಬೇರೆ ಸ್ವಲ್ಪ ಯಾಕೆ ಜಾಸ್ತಿ ಆಗ್ಬಿಟ್ಟು ರೇಷ್ಮೆಗೆ. ರೇಷ್ಮೆ ಉಳುಕ್ಕೆ ಹಾಗಾಗಿ ಬಿಟ್ವಿ. ಅಲ್ಲ, ನೀವು ಒಳ್ಳೆ ನಿರ್ವಹಣೆ ಮಾಡಿದ್ರೆ ಒಳ್ಳೆಯ ಒಂದು ಇಳುವರಿ ಪಡಿಬಹುದಾಯ್ತು. ಮಾಡಿದ್ವಿ ಸರ್, ಊಜಿ ಅವು ಇವು ಸ್ವಲ್ಪ ಜಾಸ್ತಿ ಆಯ್ತು. ಈಗ ಬರೀ ಅದೇ ಒಂದೇ ಮಾಡ್ಕೊಂತ ಹೋದ್ರೆ ಈಗ ಬೇರೆ ಬೆಳೆಗಳಿದ್ವು, ಹತ್ತಿ ಹಾಕ್ತಿದ್ವಿ, ಮೆಕ್ಕೆಜೋಳ ಅವೆಲ್ಲ ಹಾಕ್ತಿದ್ವಿ. ಈಗ ಅವಸರಕ್ಕೆ ಬೇಗ ಸೊಪ್ಪು ಹಾಕಿ ಹೋಗಕ್ಕೆ ಮಾಡಕ್ಕೆ ಅಂದ್ರೆ ಆಗ್ತಿರ್ಲಿಲ್ಲ, ಹಾಗಾಗಿ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ಹಾಗಾಗಿ ಬಿಟ್ಟಿ ಸರ್. ಬಿಟ್ಟು ಅಡಿಕೆ ಗಿಡ. ರೇಷ್ಮೆ ಲಾಭದಾಯಕ ಆಗ್ಲಿಲ್ವಾ ನಿಮ್ಗೆ? ಆಗಿತ್ತು ಸರ್, ಪರವಾಗಿಲ್ಲ, ಲಾಭದಾಯಕ ಆಗಿತ್ತು. ಈಗ ರೇಟ್ ಚೆನ್ನಾಗಿದೆ. ಮಾಡ್ಬೇಕು ಅಂದ್ರೆ ಅಲ್ಲಿ ಪಕ್ಕ ಖಾಲಿ ಜಾಗ ಇಲ್ಲ, ಅಡಿಕೆ ಗಿಡ ಇಟ್ಟಿದೀವಲ್ಲ, ಅಡಿಕೆ ಗಿಡದೊಳಗೆ ಹಾಕಕ್ ಆಗಲ್ಲ ರೇಷ್ಮೆ ಗಿಡನ. ಹಾಗಾಗಿ ರೇಷ್ಮೆಯಲ್ಲಿ ಪ್ರತಿ ತಿಂಗಳು ಆದಾಯ ಕಾಣಬಹುದು. 3 ತಿಂಗಳಿಗೊಂದು ಬೆಳೆ ಸರ್, 1 ಎಕರೆಯಲ್ಲಿದ್ರೆ, 2 ಎಕರೆ ಇದ್ರೆ 2 ತಿಂಗಳಿಗೂ ಬೆಳೆಲಕ್ಕ ಬರುತ್ತೆ. ವರ್ಷಕ್ಕೆ 5-6 ಬೆಳೆ ಬೆಳಕಬಹುದಲ್ವಾ ಸರ್? ಬೆಳಿಬೋದು ಸರ್. ಈಗ ಮೆಕ್ಕೆಜೋಳ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕ್ತೀರಾ? ಮೆಕ್ಕೆಜೋಳ 1.5 ಎಕರೆ ಹಾಕಿದೀವಿ ಸರ್. ಹೋದ ವರ್ಷ ಚೆನ್ನಾಗಾಗಿತ್ತು, ಈ ವರ್ಷ ಮಳೆ ಬರಲಿಲ್ಲ, ಹಂಗಾಗಿ ಸ್ವಲ್ಪ ಇಳುವರಿ ಬರಲ್ಲ, ಕಡಿಮೆ. ತೆನೆ ಆಗೋ ಟೈಮಲ್ಲಿ 1 ತಿಂಗಳು ಮಳೆ ಹೋಗ್ಬಿಡ್ತು ಸರ್, ಹಾಗಾಗಿ ಮೆಕ್ಕೆಜೋಳ ಈ ಸರಿ ಇಳುವರಿ ಕಮ್ಮಿನೇ. ಅಂದ್ರೆ ಎಷ್ಟು ಮಟ್ಟಿಗೆ ಇಳುವರಿ ಕಡಿಮೆ ಆಯ್ತು ಈ ವರ್ಷ? 1 ಎಕರೆ 20 ಕ್ವಿಂಟಲ್ ಆದ್ರೆ ದೊಡ್ಡದು ಸರ್, 6 ಎಕರೆಗಾಗಿದೆ ಸರ್. ಅರ್ಧಕ್ಕರ್ಧ ಇಳುವರಿ ಕಮ್ಮಿ ಆಗಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಮೆಕ್ಕೆಜೋಳದಲ್ಲಿ ಅಕ್ಕಡಿ ಬೆಳೆದ್ರೆ ಎಲ್ಲ ಒಂದು ನಿಮಗೆ ಆದಾಯ ತಂದ್ಕೊಡ್ತಲ್ಲ, ತೊಗರಿ ಹಾಕ್ಬಹುದಿತ್ತು ಸರ್. ಅದರಲ್ಲಿ ಕಳೆ ಬಹಳ ಆಗ್ತದೆ ಸರ್, ಮುಳ್ಸಜ್ಜೆ ಅದೇ ಇದು. ಹಂಗಾಗಿ ಈ ಕಳೆನಾಶಕಗಳು ಸಿಂಪಡಣೆ ಮಾಡ್ತೀವಲ್ಲ ಮೆಕ್ಕೆಜೋಳಕ್ಕೆ, ಅಕ್ಕಡಿ ಹಾಕಿದ್ರೆ ಏನಿರಲ್ಲ ಸರ್, ಎಲ್ಲ ಒಣಗೋಗ್ಬಿಡ್ತ. ಈಗ ತೊಗರಿ ಹಾಕಿದ್ಮೇಲೆ ಕಳೆನಾಶಕ ಸಿಂಪಡಣೆ ಮಾಡಂಗಿಲ್ಲ ಸರ್. ತೊಗರಿ ಅವ್ರೆ ಅವ್ಲ ಏನ್ ಹಾಕಿದ್ರು ಇಲ್ಲ, ಅದನ್ನ ಉಳಿಸ್ಬೇಕು ಅಂದ್ರೆ ಆ ಕಡೆ 2 ಸಾಲು ಬಿಡ್ಬೇಕಾಗತ್ ಸರ್. ಅವಾಗ ಅದನ್ನ ಉಳಿಸಕ್ರೆ ಇದು ಕಳೆ ಜಾಸ್ತಿ ಆಗುತ್ತೆ ಸರ್. ಎಲ್ಲ ಒಂದ್ ಕಡೆ ತೊಗರಿ ಹಾಕ್ಬೇಕಂತ ಇತ್ತು ಮನಸ್ನಾಗ. ಹಾ ಸರ್. ಕಳೆನಾಶಕ ಬಿಟ್ಟು ಈಗ ಅದ್ರೊಳಗಡೆ ಎಲ್ಲ ನೀವು ಬೇಸಾಯ ಕ್ರಮ ಮಾಡಬಹುದು? 2 ಗಂಟೆ ಒಡೆಯೋಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾಗ ಒಣಗಲಾಗಿರುತ್ತೆ, ಇಲ್ಲ ಮತ್ತೆ ಮಳೆ ಹಿಡ್ಕೊಂಡದ್ದು 15-20 ದಿನ ಬಿಡಲ್ಲ ಸರ್. ಅವ ಅಷ್ಟೊತ್ತಿ ಮೆಕ್ಕೆಜೋಳ ದೊಡ್ಡದಾಗಿರುತ್ತೆ, ತುಳಿದ ಮುರಿದೋಗ್ತದೆ ಸರ್. ಹೊಡ್ಸಿದ್ವಿ ಸರ್, ಅಲ್ಗೂ ಒಂದ್ಸರಿ ಹೊಡ್ಸಿದ್ವಿ, 1.5 ಹೊಡ್ಸಿದ್ವಿ, ಮಳೆ ಹಿಡ್ಕಂತ ಬಿಡ್ಲಿಲ್ಲ. ಆಮೇಲೆ ಇನ್ನ 1/2 ನೇಗ್ಲು ಗೆರೆ ಬಿಟ್ಟಿದ್ವಿ. ಅಂದ್ರೆ ಎಲ್ಲ ಒಂದ್ ಕಡೆ ಕೃಷಿ ಅಂದ್ಮೇಲೆ ಅದ ಸಿಗ್ಬೇಕಲ್ವಾ ಸರ್? ಅದ ಸಿಕ್ಕಾಗ ಹೊಡೆದ್ರೆ ಚೆನ್ನಾಗ್ ಸರ್. ಅದ ಸಿಗ್ಲಿಲ್ಲ ಅಂದ್ರೆ ಬೆಳೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ನಾವು ಕಾಣ್ತೀವಿ, ಲಾಸ್ ಕಂಡು ಬಿಡ್ತೀವಿ. ಒಂದೊಂದು ಟೈಮ್ ಪ್ರತಿ ವರ್ಷನೂ ಬೆಳಿತೀರಾ ಮೆಕ್ಕೆಜೋಳನ? ಹಾ ಸರ್, ಪ್ರತಿ ವರ್ಷ ಬೆಳಿತೀವಿ. ಈಗ ಪ್ರತಿ ವರ್ಷ ಒಂದೇ ಜಮೀನಿಗೆ ಮೆಕ್ಕೆಜೋಳ ಹಾಕೋದ್ರಿಂದ ಇಳುವರಿ ಬರಲ್ಲ ಅಂತಾರೆ. ಹೌದ್ ಸರ್, ಆಚೆ ವರ್ಷ ಹಂಗಾಗೇನೆ ರಾಗಿ ನವಣೆ ಹಾಕಿದ್ವಿ ಸರ್, ಅದಕ್ಕೆ ಕುಳೆ ಬದಲಾವಣೆ ಅಂತೇಳಿ. ಹೋದ ವರ್ಷ ಕುಳೆ ಬದಲಾವಣೆ ಮಾಡಿ ಮತ್ತೆ ಮೆಕ್ಕೆಜೋಳ ಹಾಕಿದ್ವಿ, ಮುಂದಿನ ವರ್ಷ ಚೇಂಜ್ ಮಾಡ್ತೀವಿ ಸರ್. ಈ ವರ್ಷ ನಿಮಗೆ ಮಳೆ ಇಲ್ದಲೇ ಮೆಕ್ಕೆಜೋಳ ಇಳುವರಿ ಕಡಿಮೆ ಆಗಿದೆ. ಮೆಕ್ಕೆಜೋಳ ಇಳುವರಿ ಕಡಿಮೆ ಆಗಿದೆ. ಯಾವ ಹಂತದಲ್ಲಿ ಮೆಕ್ಕೆಜೋಳಕ್ಕೆ ಮಳೆ ಬರಲಿಲ್ಲ? ಸುಲಂಗಿ ಒಡೆಯಕ್ ಸ್ಟಾರ್ಟ್ ಆದಾಗಿಂದ ತೆನೆ ಒಳಗೆ ಒಡಕ್ಕೆ ಮಳೆ ಇಲ್ದಂಗ ಆಯ್ತು ಸರ್. ಒಂದು ತಿಂಗಳ ಮೇಲೆ 8-10 ದಿನ ಮೊದ್ಲೆಲ್ಲ. ಅದಕ್ಕಿಂತ ಮೊದ್ಲು ಬಂತು ಮಳೆ? ಅದಕ್ಕಿಂತ ಮೊದ್ಲು ಬಂತು ಸರ್. ಈಗ ಮೆಕ್ಕೆಜೋಳ ಅಂದ್ಮೇಲೆ ಸೂಲಂಗಿ ಬಂದಂತ ಟೈಮ್ನಿಂದ ಮಳೆ ಬೇಕಲ್ವಾ ಸರ್? ಅವಾಗ್ಲೂ ಒಳ್ಳೆ ಮಳೆ ಬೇಕು ಸರ್. ಅವಾಗ ಮಳೆ ಹೋಯ್ತು ಅಂದ್ರೆ ಅಲ್ಲಿ ಬೆಳೆನೇ ಹೋಯ್ತು ಅಂತ ಹೇಳಿ ಸರ್. ಈಗ ನೀರಾಯಿಸುವಂತದ್ದು ಮಾಡ್ಲಿಲ್ಲ? ನೀರಾವರಿ ಸೌಲಭ್ಯ ಇಲ್ಲ ಸರ್ ಅಲ್ಲಿ, ಬಯಲು ಪ್ರದೇಶ. ಬೆದ್ಲಿಗೆ ಖುಷ್ಕಿ ಜಮೀನಿಗೆ ಸರ್. ಈಗ ಹೇಳಿದ್ರ ಹೋದ ವರ್ಷ ನಾವು ರಾಗಿ ನವಣೆ ಹಾಕಿದ್ವಿ ಅಂತ ಹೇಳಿದ್ರ ಸರ್, ಅಂದ್ರೆ ಎಲ್ಲ ಒಂದ್ ಕಡೆ ಆತರ ಬೆಳೆಗಳನ್ನ ಸಿರಿಧಾನ್ಯ ಬೆಳೆದ್ರೆ ನಿಮ್ಗೆ ಲಾಸ್ ಆಗ್ತಾ ಇರ್ಲಿಲ್ಲ? ಆಗ್ಬೋದು ಸರ್. ಕೂಲಿಯರ್ದು ಸಮಸ್ಯೆ ಬಹಳ ಆಗುತ್ತೆ ಸರ್. ಅದು ಕೂಲಿಯರ್ ಸಿಗೋದಿಲ್ಲ ಕಟಾವ್ ಮಾಡಕ್ಕೆ. ಅದಕ್ಕೆ ಮಿಷಿನ್ ನಾಗ ಮಾಡ್ಸಕ್ಕೆ ಮಿಷಿನ್ ಒಂದೊಂದ್ ಹೊಲಗಳು ಅಲ್ಲಿ ದಾರಿಗಳು ಈ ಕಟ್ಟಿರ ಹತ್ರ ಹೋಗಕ್ ಬರಕ್ ಸಮಸ್ಯೆ ಮಾಡ್ತಾರೆ. ಅವ್ರ ಬಾಯಿ ಬಂದಂಗೆ ಕೇಳ್ತಾರೆ ಸರ್, ಅವಾಗ ಎಕರೆಗೆ 5,000 ಕೊಡು 6,000 ಕೊಡು ಅಂತೇಳಿ ಆ ತರ ಆಗಿ ಬಿಟ್ಟಿದ್ ಸರ್. ಈಗ ನೀವೇ ಈಗ ಕೊಯ್ಲು ಮಾಡ್ಬೇಕಂತಂದ್ರೆ ಸಾಕಷ್ಟು ಖರ್ಚು ಬರ್ತದೆ ಸರ್. ಬೆಳೆಯೋದು ಸುಲಭ ಸರ್ ಅವ್ರನ್ನ, ರಾಗಿ ಅವ್ನ ಖರ್ಚು ಕಡಿಮೆ ಬೆಳೆಯೋದು, ಕಟಾವ್ ಮಾಡೋದು ಅದೇ ಸಮಸ್ಯೆ ಸರ್. ಕೂಲಿ ಆಳುಗಳು ಬಹಳ ಕೇಳ್ತಾರೆ, ಆಮೇಲೆ ಒಕ್ಕಣೆ ಮಾಡಕ್ಕೂ ಕಷ್ಟ. ಹಂಗಾಗಿ ಸರ್ ಎಲ್ಲ ಕೂಲಿ ಅರ್ದು ಡಿಪೆಂಡ್ ಬಹಳ ಸರ್. ಇದು ಮೆಕ್ಕೆಜೋಳ ಅಂದ್ರೆ ಇಳುವರಿ ಸ್ವಲ್ಪ ಮಳೆ ಚೆನ್ನಾಗ್ ಬಂದ್ ಇಳುವರಿ ಚೆನ್ನಾಗ್ ಬಂತಂದ್ರೆ ಮಿಷಿನ್ ನ ಕಟಾವ್ ಮಾಡಿಸಿದ್ರೆ ಖರ್ಚು ಕಡಿಮೆ ಆಗುತ್ತೆ ಸರ್. ಏನ್ ಬಿದ್ದ ಒಂದೊಂದ್ ತೆನೆ ಆರಿಸ್ಕೊಳೋದು ಅಷ್ಟೇ ಸರ್. ಇನ್ನೇನು ಕಟಾವ್ ಮಾಡಿದ್ರ ಕಾಳು ರೆಡಿ ಆಗ್ಬಿಡುತ್ತೆ ಸರ್, ಮಾರ್ಕೆಟ್ ಹಾಕ್ಬೋದು. ಈಗ ಮೆಕ್ಕೆಜೋಳದ ಮಿಷಿನ್ ನಲ್ಲಿ ನೀವು ಕಟಾವ್ ಮಾಡಿಸೋದ್ರಿಂದ ಅಲ್ಲೆಲ್ಲ ಬೆಂಡ್ನಲ್ಲಿ ಕಾಳು ಹೋಗ್ತಾವ್ ಅಂತಾರೆ, ಕಾಳು ಸಿಡಿತಾವ್ ಅಂತಾರೆ, ಕೆಳಗ್ ಬಿದ್ದೇನೆ ತಗೊಳಲ್ಲ ಅಂತ ಮಿಷಿನ್. ಕೆಳಗ್ ಬಿದ್ದ ಒಂದೊಂದು ಉಳ್ಕಂತಾವಲ್ಲ ಸರ್, ಅವ್ನ್ ಮತ್ತೆ ಆರಿಸ್ಕೊಂತೀವಿ ಸರ್. ಸಿಗುತ್ತಾ ನಿಮಗೆ? ಎಲ್ಲ ರೌದೆಲ್ಲ ಬಿದ್ದಿರತ್ ಮೇಲೆ? ಇಲ್ಲ ಸರ್, ಕೋಲ್ ತಗೊಂಡು ಹಿಂಗ ಹೊರಗ್ ಮಾಡ್ಕೊಂಡು ಹೊರಗ್ ಮಾಡ್ಕೊಂಡು ಕಾಣತ್ ಸರ್, ಸಿಗತ್ತೆ ಆರಿಸ್ತೇವೆ ಸರ್. ಈಗ ನಿಮಗೆಲ್ಲ ಮೇವು ಸಿಗಲ್ಲ ಅಲ್ಲಿ? ಪೆಂಡಿ ಕಟ್ಟಿಸ್ತೇವೆ ಸರ್, ಅದನ್ನೇ ಪೆಂಡಿ ಕಟ್ಟ ಮಿಷಿನ್ ಬರ್ತಾವಲ್ಲ ಅದನ್ನ ಪೆಂಡಿ ಕಟ್ಸಿ ಮಾಡ್ತೀವಿ. ಸ್ಟಾಕ್ ಏನು ಹೈನುಗಾರಿಕೆ ಏನು ಮಾಡಿದ್ರ? ಹ್ಞೂ ಸರ್, ಒಂದ್ ಹಸು ಇದೆ ಸರ್, ಒಂದ್ ಹಸು ಒಂದ್ ಕರು ಇದೆ. ಸಿಂಪಲ್ ಆಗಿ ಯಾಕೆ ಕಟ್ಟಿದ್ರೆ? ಒಬ್ಬರೇ ಸರ್ ಮಾಡಕ್ಕೆ ಹೆವಿ ಆಗತ್ತೆ, ತೋಟ ಬದ್ಲಗಳ ಕಡೆ ಕೆಲ್ಸಗಳು ಇದ್ದಾಗ ಅಂತೇಳಿ. ತೋಟಕ್ಕೆ ಗೊಬ್ಬರಕ್ಕೆ ಜೀವಾಮೃತ ಮಾಡಕ್ಕೆ ಅದಕ್ಕೆ ಬೇಕಲ್ಲ, ಹಂಗಾಗಿ ನಾಟಿ ಎರಡು ತಂದಿದ್ವಿ ಸರ್ ಜೀವಾಮೃತ ಮಾಡಕ್ಕೆ ಅಂತೇಳಿ. ಹೋದ ವರ್ಷ ಎಲ್ಲ ಮಾಡಿದ್ವಿ, ಒಂದ್ ಸ್ವಲ್ಪ ಹೆವಿ ಆಯ್ತು ನೋಡ್ಕೊಳಕ್ಕೆ ಹಂಗ ಕೊಟ್ವಿ ತರ್ಬೇಕು ಸರ್ ಮತ್ತೆ. ತಂದಿದ್ರಿ ಅಮೃತ್ ಮಹಲ್ ತಳಿ ತಂದಿದ್ವಿ ಸರ್. ಅಂದ್ರೆ ಒಳ್ಳೆ ಹಸುಗಳು ತಂದು ನೀವು ಸಾಕಾಣಿಕೆ ಮಾಡಿ ಯಾಕೆ ಮಾರಾಟ ಮಾಡಿದ್ರ? ಈಗ ಇನ್ನೊಂದಿದೆ ಸರ್, ಹಂಗಾಗಿ ಮಾವಾರ್ದ ಅಂತ ನಮ್ಮ ಹತ್ರನೇ ಇರುತ್ತೆ. ಮಾವಾರ್ದ ಅವ್ರದ್ದು ಅಲ್ಲಿ ತೋಟದಾಗ ಮನೆ ಇರೋದ್ರಿಂದ ಅಲ್ಲಿ ಚಿರತೆ ಬೇರೆ ದಾನ್ಲಿ ಆಗುತ್ತೆ ಅಂತ ಸ್ವಲ್ಪ ಇತ್ತು, ಹಂಗಾಗಿ ಊರಾಗ ಇಲ್ಲೇ ಜೊತೆಗೆ ಇರ್ತಾವ ಸರ್. ಹಂಗಾಗಿ ಅದ್ರದ್ದೇ ಇರುತ್ತಲ್ಲ ಸಗಣಿ ಗಂಜು, ಹಂಗಾಗಿ ನಮ್ದು ಜೆರ್ಸಿ ಆಮೇಲೆ ಕೆಮಿಕಲ್ ಭೂಸ ಗೀಸ ಏನ್ ಹಾಕಲ್ಲ ಸರ್, ಮುಸರೆ ಮೇವು ಅಷ್ಟೇ ಸರ್. ಹಂಗಾಗಿ ಸಗಣಿ ಅದೇನು ಇದಿರಲ್ಲ, ಅದು ಸ್ವಲ್ಪ ಉತ್ತಮವಾಗಿರುತ್ತೆ ಅನ್ಕೊಂಡು ಮಾಡ್ತೀವಿ ಸರ್. ಯಾಕೆ ಅನಿಸ್ತು ನಿಮಗೆ ಜೀವಾಮೃತ ಮಾಡಿ ಕೊಡಬೇಕು ಅಂತ? ಕೆಮಿಕಲ್ ಉಪಯೋಗಿಸಲ್ಲ ಸರ್, ಅದಕ್ಕೆ ಕಳೆನಾಶಕನು ಕಡಿಮೆ, ಹಂಗಾಗಿ ಸಾವಯವ ಮಾಡ್ಬೇಕನ್ನೋ ಆಸೆ ಇದಾಯ್ತು ಸರ್. ಕೆಮಿಕಲ್ ಹಾಕಿದ್ರೆ ಕೆಲವು ಗೊಬ್ಬರ ಜಾಸ್ತಿ ಹಾಕಿರೋ ಕೊಳೆ ರೋಗ ಅವು ಜಾಸ್ತಿ ಆಗ್ತದೆ ಸರ್, ಹಂಗಾಗಿ ನಾವು ಮಾಡಕ್ ಅಂತೇಳಿ ಇಂಟ್ರೆಸ್ಟ್ ಆಯ್ತು ಸರ್. ಈಗ ಸಾವಯವ ಅಳವಡಿಸ್ಕೊಳ್ಬೇಕಂತ ಯಾಕೆ ಅನಿಸ್ತು ಕೃಷಿಯಲ್ಲಿ? ಸಾವಯವ ಮಾಡೋದ್ರಿಂದ ವ್ಯವಸಾಯ ಕಡಿಮೆ, ವ್ಯವಸಾಯ ಮಾಡಂಗಿಲ್ಲ, ಹಂಗಾಗಿ ನೀರು ಜಾಸ್ತಿ ಬೇಕನ್ಸಲ್ಲ. ನೀರು ಕಡಿಮೆ ಇದ್ರು ಮೇಂಟೆನೆನ್ಸ್ ನಡೀತದ ಸರ್. ಈಗ ಕೆಮಿಕಲ್ ಹಾಕಿ ಬಾಂಡ್ಲಿ ಹೊಡಿಸಿ ಅದು ಇದು ಮಾಡೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ. ಇದು ತೇವಾಂಶ ಆರ್ಲಿಲ್ಲ ಹುಲ್ ಬೆಳೆಯಕ್ ಬಿಡ್ತೀವಿ ಸರ್, ಬೀಡ್ ಕಟ್ ರೋಡ್ಕೊಂಡ್ಬಿಡ್ತೀವಿ, ಹಂಗಾಗಿ ನೆಲ ಅದನ್ನ ಒಂದ್ಸಲ ಮುಚ್ಚಿಗೆ ಮಾಡ್ದಂಗ ತದಸಕ್ಕು, ಆಮೇಲೆ ಆ ಕಸ ಕೊಳೆಯಕ್ಕೂ ಒಂದ್ಸಲ ಜೀವಾಮೃತ, ಆಮೇಲೆ ಒಂದೊಂದ್ಸರಿ ಬೇವಿನೆಣ್ಣೆ ಇದ್ರ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತಲ್ಲ ಸರ್, ಅದರಲ್ಲಿ ತಂದ ಬೇವಿನೆಣ್ಣೆ ಸಮೃದ್ಧಿ ಅಂತೇಳ ಮೈಕ್ರೋ ನ್ಯೂಟ್ರಿಯಂಟ್ ಅವು ಸಿಗ್ತಾವ ಸರ್, ಅವನ್ನ ಡ್ರಮ್ಗೆ ಹಾಕೊಂಡು ಹೋಯ್ತೀವಿ ಸರ್ ಗಿಡ ಸುತ್ತ. ಏನು ಗಿಡಕ್ ಸುತ್ತಲೂ ಉತ್ತಮ ಅಂತ ಹೇಳಿದ್ರೆ ಗಿಡದ ಮೇಲೆ ಸ್ಪ್ರೇ ಮಾಡೋದು ಉತ್ತಮ? ಗಿಡದ ಮೇಲೆ ಮೊನ್ನೆ ಒಂದ್ಸರಿ ಗೊನೆಗೆ ಸ್ಪ್ರೇ ಮಾಡಿದ್ವಿ ಸರ್, ಅಡಿಕೆ ಗೊನೆಗೆ. ಇನ್ನು ಗಿಡದ ಬುಡಕ್ಕೆ ಹಾಕೋದು ಉತ್ತಮ ಸರ್, ಕಸ ಕಡ್ಡಿ ಎಲ್ಲ ಬಿದ್ದಿರೋದು ಬೇಗ ಕೊಳಿತದೆ. ಈಗೆಲ್ಲ ಪದೇ ಪದೇ ಉಳಿಮೆ ಮಾಡಬಾರ್ದು ಅಂತೀರ ಅಡಿಕೆಯಲ್ಲಿ? ಬಾಂಡ್ಲಿ ಜಾಸ್ತಿ ಹೊಡೆದ್ ಬೇರ್ ಕಟ್ ಆಗಿ ಗಿಡ ಒಂಥರ ಕೆಂಪ್ಗಾಗ್ಬಿಡ್ತಾವ ಸರ್, ಹೊಡೆದ್ ಒಂದ್ 15 ದಿನದಲ್ಲಿ. ಇದ್ರ ಏನಿಲ್ಲ ಸರ್, 2023 ಬರಗಾಲ ಆದ ತರ ಆಗಿ ನೀರು ಬಹಳ ಕಡಿಮೆ ಆಗಿದೆ ಸರ್. ನೀರು ಬರೀ ಹೆಚ್ಚು ಕಮ್ಮಿ ಒಂದೂವರೆ ಕಾಲ್ ಗಂಟೆ ನೀರ್ ಬರೋ ಸರ್ ಪ್ರೆಷರ್ ಆಗಿ, ಆಮೇಲೆ ನಿಮ್ ಗ್ಯಾಪ್ ಹೊಡೆಯುತ್ತಿದ್ದು ಬರ್ತಿದ್ದ ಸ್ವಲ್ಪ ನೀರ್ನಾಗೆ. ಸಾವಯವ ಕೃಷಿ ಮಾಡಕತ್ತಿರೋದ್ರಿಂದ ನೀರ್ ಕಮ್ಮಿ 3 ಎಕರೆಗೆ ಮೇಂಟೈನ್ ಮಾಡ್ತಿದ್ವಿ. ನಮ್ಮ ಅಪ್ಪಾಜಿಯವ್ರ ಒಂದ್ ಭಾಗ ಒಂದ್ ಎಕರೆ ತಗೊಂಡಿದ್ದಾರೆ ಸರ್, ಅದರ ಕಡೆ 1 ಎಕರೆಗೆ ನಮ್ದು 2 ಎಕರೆಗೆ ಮೇಂಟೈನ್ ಮಾಡ್ತಿದ್ವಿ. ಅದರಲ್ಲಿ ಅಷ್ಟು ನೀರಲ್ಲಿ ಒಂದೊಂದೇ ದಿನ ವಾರಕ್ಕೆ ಒಂದೊಂದ್ ದಿನ 2 ದಿನದಾಗ ಅಷ್ಟೇ, ಒಂದೊಂದ್ ಗಂಟೆ ಒಂದೂವರೆ ಗಂಟೆ ಬಿಟ್ಟರು ಸಹಿತ ಗಿಡ ಹಚ್ಚಿಗೆ ಇರೋ. ಎಲ್ಲರೂ ನೀರು ನೀರ್ ಜಾಸ್ತಿ ಅದಾವ ನಿನ್ನವು, ನೀರ್ ಏನ್ ಕಮ್ಮಿ ಆಗಿರಂಗ್ ಕಾಣಲ್ ಗಿಡ ನೋಡಿ ಚೆನ್ನಾಗಿದಾವೆ ಅಂತ ಹೇಳನರ್ ಸರ್. ಆತರ ರಿಸಲ್ಟ್ ಐತ್ ಸರ್ ಸಾವಯವ, ನೀರ್ ಕಡಿಮೆ ಇದ್ರು. ಆಮೇಲೆ ಆಯ್ ನೀರ್ ಬಿಡ್ತಿಲ್ಲ, ಡ್ರಿಪ್ ನೀರ್ ಅವ್ರೇನೆ ಸಾಕು ಅನ್ಸುತ್ತೆ. ಅಂದ್ರೆ ಸಾವಯವ ಕೃಷಿ ಉತ್ತಮ ಅಂತ ಸರ್, ಖರ್ಚು ಕಡಿಮೆ ಸರ್. ಖರ್ಚು ಹೆಂಗ್ ಕಡಿಮೆ ಅಂತೀರಾ? ಖರ್ಚು ಕಡಿಮೆ ಅಂದ್ರೆ ಕೆಲಸ ಕಡಿಮೆ ಆಗತ್ತಲ್ಲ ಸರ್, ಅದು ವ್ಯವಸಾಯ ಮಾಡೋದು ಖರ್ಚು ಉಳಿತತೆ. ಈಗ ಬಾಂಡ್ಲೆ ಓಡಿಸೋದು, ಒತ್ತಿಸೋದು, ಗುಣಸುತ್ತ ಮಾಡೋದು ಎಲ್ಲ ಕಡಿಮೆ ಸರ್. ಆಮೇಲೆ ಗೊಬ್ಬರ ಗಿಬ್ಬರ ಹಾಕೋದು, ಈಗ ಲೋಡ್ ಗಟ್ಟಲೆ ಗೊಬ್ಬರ ಖರೀದಿ ಮಾಡಿ ಹಾಕೋದು ಕಷ್ಟ ಇರೋದಿಲ್ಲ. ನಾವು ಅವಾಗ ಅವಾಗ ಹಾಕ್ತಿರ್ತೀವಲ್ಲ, ಹಂಗಾಗಿ ಖರ್ಚು ಕಡಿಮೆ ಆಗುತ್ತೆ. ಈಗ ಅಡಿಕೆಯಲ್ಲಿ ನೀವು ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಬೋದಲ್ಲ? ಹಸಿರೆಲೆ ಗೊಬ್ಬರ ಉಳ್ಳಿ ಅದನ್ನ ಹಾಕಿರ್ತೇವೆ ಸರ್. ಈಗ ಡಯಂಚ್ ಹಾಕ್ಬೋದು, ಸೆಣಬು ಹಾಕ್ಬೋದು, ಇಲ್ಲಾಂದ್ರೆ ಅವರೇ ಹಾಕೋಬಹುದು. ಹಸಿರುಗಳು ಅದರಲ್ಲೇ ಕಟ್ ಆಗ್ತೇವೆ ಸರ್, ಒಂದೊಂದ್ಸರಿ ಟೈಮ್ ಆಗ ಈಗ ನೀರು ನಿಲ್ಲಿಸಿದಾಗ. ಹಂಗಾಗಿ ಅವನ್ನೇನು ತಿನ್ನಲ್ಲ, ಹಂಗಾಗಿ ಇದು ಮಾಡಿರಲ್ಲ ಸರ್. ಹುಲ್ಲು ಅದು ಇದು ಬೆಳೆದ್ರೆ ಅಲ್ಲೇ ತಿಂದ ಅಲ್ಲೇ ಗೊಬ್ಬರ ಆಗುತ್ತೆ ಸರ್. ಈಗ ನೀರ್ ಸಾಕಷ್ಟು ಇದೆಯಾ ನಿಮಗೆ ಅಡಿಕೆ ಬೆಳೆಗೆ? ಇವಾಗ ಇದೆ ಸರ್, 23ರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗಿದ್ದು. ಎಷ್ಟಿದೆಯಾ ಕೊಳವೆ ಬಾವಿ? ಎರಡಿದೆ ಸರ್. ಈಗ ಬಿದ್ದಂತ ಅಲ್ಪ ಸ್ವಲ್ಪ ನೀರನ್ನ ನಿಮ್ಮ ಭೂಮಿಯಲ್ಲೇ ಹಿಂಗ್ ಬೇಕು, ನಿಮ್ಮ ಕೊಳವೆ ಬಾವಿ ಅಕ್ಕಪಕ್ಕ ಹಿಂಗ್ ಅಂತ ವ್ಯವಸ್ಥೆ ಅಂತ ಯಾವ ರೀತಿ ಮಾಡಬಹುದು? ಒಂದ್ ಬಾವಿ ಐತೆ ಸರ್, ಅಲ್ಲಿ ಮಳೆ ನೀರ್ ಬಂದ ಬಾವಿಗೆ ಹೋಗ್ತಾ ಸರ್. ಬಾವಿಗೆ ಹೋದ್ರೆ ಆ ಬಾವಿ ಒಂದ್ಸಲ ತುಂಬಿಕೊಂಡ್ರೆ ಬೋರ್ ಮಾತ್ರ ಆಟೋಮೆಟಿಕ್ ರೀಚಾರ್ಜ್ ಆದಂಗ ಆಗ್ಬಿಡುತ್ತೆ ಸರ್. ನೀರ್ ಅಂದ್ರೆ ತೆರೆದ ಬಾವಿ? ಹಾ ಸರ್, ತೆರೆದ ಬಾವಿ. ಈಗ ಮೊದಲ ತಂದೆಯವ್ರ ಕಾಲದಲ್ಲಿ ಮಾಡಿದಂತ ಬಾವಿಗಳು? ಹಾ ಸರ್, ಹಳೆ ಬಾವಿ. ಈಗ ಮಳೆಗಾಲದಲ್ಲಿ ತುಂಬಾ ಬಾವಿ ಸ್ವಲ್ಪ ಬಂದಿತ್ತು ಸರ್, ಒಂದ್ ಏರಿ ಹೊಡ್ಕೊಂಡು ಹೊರಗಡೆ ಹೋಗಿತ್ತು ನೀರು. ಈಗ ಅಂತರ್ಜಲ ಮಟ್ಟ ಅದೇ ಹೆಚ್ಚಾಗಿ ಇದು ಬಸಿ ಬಂದು ಅರ್ಧ ಬಾವಿ ನೀರಿದೆ. ಈಗ ಬಾವಿಯಲ್ಲಿ ನೀರಿದ್ಮೇಲೆ ಮೀನು ಸಾಕಾಣಿಕೆ ಮಾಡಬಹುದಲ್ಲ? ಬಹಳ ದಿನ ಇರಲ್ಲ ಸರ್, ಬೋರ್ಗಳೆಲ್ಲ ಸ್ಟಾರ್ಟ್ ಆದ ತಕ್ಷಣ ಕಮ್ಮಿ ಆಗ್ಬಿಡುತ್ತೆ, ಹೋಗ್ಬಿಡ್ತಾವ. ಅಲ್ಲ, ನಿಮ್ಮ ಕೊಳವೆ ಬಾವಿಯಿಂದ ನೀರ್ ಬೇಕಾದ್ರೆ ಡಂಪ್ ಮಾಡಬಹುದಲ್ಲ? ಅವಾಗ ಡಂಪ್ ಮಾಡಿದ್ರೆ ಮತ್ ಮೋಟರ್ ಅದೇ ಇದು ಇಡ್ಬೇಕು ಸರ್, ಅದಕ್ಕೆ ತಾಡ್ಪಾಲ್ ಗಿಡ್ಪಾಲ್ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಈಗ ಹಂಗೆ ಓಪನ್ ಆಗಿರೋದಕ್ಕೆ ಅದಕ್ಕೆ ನೀರ್ ಬಿಟ್ರೆ ಕೆಳಗೆ ಮತ್ ನೆಕ್ಸ್ಟ್ ಬೇರೆ ಬೋರ್ಗಳಿಗೆ ಕಲೆಕ್ಷನ್ ನೀರ್ ಹಿಂಗ್ ಬಿಡುತ್ತೆ. ಹಿಂಗ್ ಬಿಡುತ್ತೆ ಸರ್. ಮಳೆಗಾಲದಲ್ಲಿ ಮಾತ್ರ ಮಾಡಬಹುದು ನೀವು ಮೀನು ಕೃಷಿ? ಸರ್, ಈಗ ಮೀನು ಕೃಷಿ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ನಿಮಗೆ ಈಗೆಲ್ಲ ತರಬೇತಿಗಳನ್ನ ಸಹ ಕೊಡ್ತಾ ಇದ್ದಾರಲ್ವಾ? ಮಾಡ್ಬೇಕು ಅಂತ ಆಸೆ ಇದೆ ಸರ್. ಮೀನು ನಾಟಿ ಕೋಳಿ ಅದನ್ನ ಅಲ್ಲೇ ತೋಟ ಊರ್ ಪಕ್ಕದಲ್ಲೇ ಇರೋದ್ರಿಂದ ಮಾಡ್ಬೇಕು ಅನಿಸ್ತಾ ಇದೆ. ಸ್ವಲ್ಪ ಆದಾಯಗಳು ಕೈಗೆ ಸಿಗೋವರೆಗೂ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ನೋಡೋಣಂತ. ಈಗ ನಾಟಿ ಕೋಳಿ ಅಂದ್ರೆ ನಾಟಿ ಕೋಳಿ ಸಾಕಷ್ಟು ನಿಮ್ಗೆ ಆದಾಯ ತಂದ್ಕೊಡ್ತಲ್ವಾ? ಹಾ ಸರ್, ಅದೇ ಕಾನ್ಸೆಪ್ಟ್ ಐತೆ ಸರ್. ಮೂರ್ ಸ್ಟೆಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ಮೇಲೆ ಕುರಿ ಸಾಕೋದು, ಕುರಿಯಿಂದ ಕೆಳಗ್ ಕೋಳಿ ಸರ್, ಅದರಿಂದ ವೇಸ್ಟ್ ಬಿದ್ದಿದ್ದಲ್ಲಿ ಅಲ್ಲಿಂದ ಕೆಳಗೆ ಒಂದ್ ದೊಡ್ಡ ತೊಟ್ಟಿ ಇಲ್ಲ ಬಾವಿಗೆನೆ ಆಂಗ್ಲಾರ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಅದೇ ಇದು ಬಾವಿಗೆ ಹೋಗಂಗ ಅದಕ್ಕೆ ತಾಡ್ಪಲ್ ಹಾಕಿ ರೆಡಿ ಮಾಡ್ಕೋಬೇಕು ಸರ್. ಯಾಕಂದ್ರೆ ಕೃಷಿ ಇಲಾಖೆ ಕೇಳಿದ್ವಿ ಸರ್, ಅದಕ್ಕೆ ಏನಾದ್ರು ಮಾಡೋಣ ಅಂತೇಳಿ, ಅದಕ್ಕೆ ಕೊಡ್ತೀರಂತೇಳಿ, ಇಲ್ಲ ಅದಕ್ ಬರಲ್ಲ, ಪ್ರತ್ಯೇಕವಾಗಿ ಕೃಷಿ ಹೊಂಡ ಓಡಿಸ್ರಿ ಅಂತೇಳಂದ್ರು ಸರ್. ಅದ ಅಳತೆ ಹೆಚ್ಚು ಕಡಿಮೆ ಆಗುತ್ತೆ, ಅದನ್ನ ನೀವು ಫಿನಿಶಿಂಗ್ ಮಾಡಕ್ ಸರಿಯಾಗಲ್ಲ ಅಂತೇಳಂದ್ರು. ಅದಕ್ಕೆ ಮಾಡ್ಬೇಕು ಅಂತ ಆಸೆ ಐತೆ ಸರ್. ಅಂದ್ರೆ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ಬೇಕು, ಅದ್ರ ಕೆಳಗೆ ಮೀನು ಸಾಕಾಣಿಕೆನು ಮಾಡ್ಬೇಕು ಸರ್. ಅದೇ ತೊಟ್ಟಿ ಒಳಗಡೆ ಎಲ್ಲ ಒಂದ್ರಲ್ಲೇ ಎಲ್ಲ ಆಗ್ತವೆ. ಆಮೇಲೆ ಅದನ್ನೇ ತೊಟ್ಟಿ ನೀರನ್ನ ತೋಟಕ್ಕೂ ಒಳದ್ರೆ ಗೊಬ್ಬರನು ಕೊಟ್ಟಂಗ ಆಗುತ್ತೆ ಅಂತೇಳಿ. ಒಳ್ಳೆ ಒಂದು ಅದರಲ್ಲಿ ಫಲವತ್ತತೆ ಸಿಗುತ್ತೆ ನಮಗೆ ಆ ನೀರು ಕೊಡೋದ್ರಿಂದ ಅಲ್ವಾ? ಅಷ್ಟು ಮಟ್ಟಿಗೆ ಅದು ಬದಲಾವಣೆ ಆಗಿರುತ್ತೆ. ಹಾ ಸರ್, ಈಗ ಕುರಿ ಯಾಕೆ ಸಾಕಾಣಿಕೆ ಮಾಡ್ಬೇಕು ಅಂತ ಅನಿಸ್ತು? ಪಕ್ಕದಲ್ಲೇ ತೋಟ ಐತೆ ಸರ್, ಮೇವು ವ್ಯವಸ್ಥೆ ಮಾಡ್ಕೊಂಡು ಅದರಲ್ಲೇನೆ ಏನಾದ್ರು ರಾಗಿ ಅದು ಇದು ಹಾಕಿದ್ರೆ ಬಾ ಆಗುತ್ತೆ. ಹಂಗೆ ಮಂತ್ ನಿತ್ಯ ಖರ್ಚಿಗೆ ಮೇಂಟೈನ್ ಮೂರ್ ತಿಂಗಳಿಗೊಂದ್ಸರಿ ಆದಾಯಗಳು ಸಿಗ್ತಾವಲ್ಲ ಸರ್. ಹಾಗಾಗಿ ಈಗ ಕುರಿನೂ ನಿಮ್ಗೆ ಆದಾಯ ಸಿಗುತ್ತೆ, ಒಂದ್ ಕಡೆ ಕೋಳಿನೂ ನಿಮ್ಗೆ, ನಾಟಿ ಕೋಳಿ ಆದ್ರೆ ಅದಕ್ಕೆ ಒಳ್ಳೆ ಬೇಡಿಕೆ ಇದೆಯಲ್ಲ ಸರ್. ಈಗ ಕೋಳಿ ಮಟ್ಟಿಗೆ ಬಹಳ ಬೇಡಿಕೆ ಇದೆ ನಾಟಿಗೆ ಸರ್, ಅದಕ್ಕೆನೆ ಮಾಡ್ಬೇಕು ಅಂತೇಳಿ. ಸ್ವಾವಲಂಬನೆ ದಾರಿ ಸರ್ ಅವೆಲ್ಲ ಮಾಡ್ಕೋಬೇಕು ಅಂತೇಳಿ. ಸ್ವಉದ್ಯೋಗವನ್ನ ನಾವು ಮಾಡ್ಕೊಂಡು ಒಳ್ಳೆ ಜೀವನ ಕಟ್ಕೊಳ್ಬಹುದಲ್ವಾ? ಈಗ ಅಡಿಕೆಯಲ್ಲಿ ಈಗ ಸುಮಾರು ಅಂತಂದ್ರೆ ನೀವು ಆದಾಯ ಕಂಡಿದ್ರಿ ಈಗಲ್ಲ? ಹಾ ಸರ್, 2 ವರ್ಷದಿಂದ ಬರ್ತಾ ಇದೆ ಸರ್. ಅಡಿಕೆ ನಾಟಿ ಮಾಡಿದ್ಮೇಲೆ ಯಾವ ರೀತಿ ಬೆಳೆಸ್ಕೊಂತ ಬಂದೆ? ಮುಂಚೆ ನಾವು ಈಗ ಬೇಸಾಯ ಓಡಿಸೋದು, ನೀರ್ ಬಿಡೋದು, ಒಳ ನೀರ್ ಕಟ್ಟೋದು ಎಲ್ಲ ಮಾಡ್ತಿದ್ವಿ ಸರ್. ಬಾಂಡ್ಲಿ ಓಡಿಸಿ ಓಡಿಸಿ ಹುಲ್ಲು ಬಹಳ ಕಳೆ ಬಹಳ ಆಗತ್ ಸರ್, ಹಂಗಾಗಿ ಕಳೆ ಕಡಿಮೆ ಆಗಲ್ಲ ಅಂತೇಳಿ ಎಲ್ಲರೂ ಅಷ್ಟು ಗೊಬ್ಬ ಆಗತ್ತೆ ಎಷ್ಟು ಗೊಬ್ಬ ಆಗುತ್ತೆ ಅನ್ನೋದಕ್ಕೆ 7-8 ಸರಿ ಬಾಂಡ್ಲಿ ಓಡಿಸಿದ್ರೆ ಗಿಡ ಎಲ್ಲ ಕೆಂಪಗಾಗಿ ಬೆಳವಣಿಗೆನೆ ಇರ್ಲಿಲ್ಲ ಸರ್. 3 ವರ್ಷ 3 ವರ್ಷದ ನಂತರ ಆಮೇಲೆ ಕಂಟಿನ್ಯೂ ಮಾಡೋದ್ ಬೇಡ ಅಂತೇಳಿ ನೋಡ್ಕೊಂಡು ಸಾವಯವ ಕೃಷಿ ಕನ್ನೇರಿ ಮಠದ ಸ್ವಾಮಿಯವ್ರು ಹೇಳ್ತಿದ್ರ ಸರ್, ಅದನ್ನ ಕೇಳ್ಕೊಂಡು ಹಂಗೆ ಅಡಿಕ್ ಮಾಡ್ಕೊಂತ ಬರ್ತಾ ಇದ್ದೀವಿ ಸರ್. ಹಂಗಾಗಿ ಹುಲ್ಲು ಬೆಳೆ ಹಾಕ್ಬಿಟ್ಟು ಎಲ್ಲಾರು ಬೈತಿದ್ರು, ಹುಲ್ಲು ಯಾಕೆ ಇಷ್ಟಕ್ಕೊಂದ್ ಬೆಳೆಸಿ, ಕಾಲು ಇಡಕ್ ಬರಲ್ಲ, ಹುಳ ಒಪ್ಪಿ ಸೇರ್ಕೊಂತವೆ, ಹೆಂಗ್ ಓಡಾಡ್ತಿ ಅಂತೇಳಿ. ಯಾರು ಏನಾದ್ರು ಅನ್ಲಿ ಅಂತೇಳಿ ಅವ್ರು ಜನ ಮಾತಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಸುಮ್ನೆ ಬಾಂಡ್ಲಿ ಒಡಿಸಿ ಒಡಿಸಿ ಗಿಡಗಳೆಲ್ಲ ಬೆಳವಣಿಗೆ ಕುಂಠಿತ ಆಗಿದ್ವಿ ಸರ್. ಅದ್ ಬಿಟ್ಮೇಲೆ ಯಾರು ಏನಾದ್ರು ಮಾತಾಡ್ಕೊಂಡು ನಮ್ ಪದ್ಧತಿ ನಮಗೆ ಅಂತೇಳಿ ಕಂಟಿನ್ಯೂ ಆದ್ಮೇಲೆ ಹುಲ್ ಬೆಳೆಸಿ ವೀಡ್ ಕಟ್ರ್ ಹೊಡ್ಕೊಳೋದು ಹಂಗ್ ಮಾಡಕತ್ತೀವಿ ಸರ್. ಬದಲಾವಣೆ ಆಯ್ತಾ? ಬದಲಾವಣೆ ಆಯ್ತು ಸರ್. ಏನ ಬದಲಾವಣೆ ಅಂತ ಯಾವ ರೀತಿ ಆಯ್ತು? ಬೆಳವಣಿಗೆ ಚೆನ್ನಾಗಾಯ್ತು ಸರ್. ಯಾವಾಗ್ಲೂ ಹಸಿರು, ಬೇಸಿಗೆ ಬಿಸಿಲಲ್ಲೂ ಸಹಿತ ಹಸಿರು ಆಗಿರ್ತಾವ. ನೀರ್ ಕಡಿಮೆ ಕೊಟ್ರು, ನೀರ್ ಜಾಸ್ತಿ ಬಿಡಲ್ಲ ಡ್ರಿಪ್ ಗೆ. ವಾರದಾಗ 3 ದಿನ 4 ದಿನದ ಒಳಗೆ ಅಷ್ಟೇ ಸರ್, ಮತ್ತೊಂದ್ ವಾರ ಕೊಡಲ್ಲ ಸರ್ ನೀರ್ ಕಡಿಮೆ. ಯಾವ್ದು ಐದಲ್ಲಿ ನಾಟಿ ಮಾಡಿದ್ರ? 7-8 ಸರ್. ಅದು ಸೂಕ್ತ ಅಂತ 7-8? ಸೂಕ್ತ ಸರ್. 9 ಹಿಂಗೆ ಜಾಸ್ತಿ ಆಗಲ ಮಾಡಿದ್ರೆ ಒಂದ್ ಗಿಡ ಹೋದ್ರೆ ಬಹಳ ಬಯಲಾಗ್ಬಿಡುತ್ತೆ ಸರ್. ಹಂಗಾಗಿ 7-8 ನೆರಳು ಇರುತ್ತೆ, ಬಿಸಿಲು ಜಾಸ್ತಿ ನೆಲಕ್ ಬೀಳಲ್ಲ, ತೇವಾಂಶ ಡ್ರೈ ಆಗಲ್ಲ ಬೇಗ. ಹಾಗಾಗಿ ಈಗ ಪ್ರಾರಂಭದಲ್ಲಿ ಅಡಿಕೆಯಲ್ಲಿ ಏನಾದ್ರು ಬೆಳೆದ್ರ? ಬಾಳೆ ಹಾಕಿದ್ವಿ ಸರ್. ಬಾಳೆ ಒಂದ್ ಕ್ರಾಪ್ ಚೆನ್ನಾಗ್ ಬಂತ ಸರ್. ಎರಡನೇ ಕ್ರಾಪ್ಗೆ ಒಳ್ಳೆ ಚೆನ್ನಾಗ್ ಬಂದಿತ್ತು, ಗಾಳಿ ಬಿರುಗಾಳಿ ಬೀಸಿ ಎಲ್ಲ ಮುರ್ಕೊಂಡು ಹೋಗ್ಬಿಡ್ತು ಸರ್. ಎರಡನೇ ಬೆಳೆ ಕೈಗೆ ಸಿಗ್ಲಿಲ್ಲ. ಈಗ ಪ್ರಾರಂಭದಲ್ಲಿ ಅಡಿಕೆ ಹಾಕಿದಾಗ ಬಾಳೆ ಹಾಕೋದು ಸೂಕ್ತ ಅಂತೀರ? ಸೂಕ್ತ ಸರ್. ಗಿಡ ನೆರಳಿಗೆ ಬೇಗ ಹೋಗೋಣೆ ಜಾಸ್ತಿ ಆಗಲ್ಲ, ಚೆನ್ನಾಗ್ ಬರ್ತವೆ. ಬರೀ ಕೈಯಾಗ ಅಡಿಕೆ ಗಿಡ ಬೆಳೆಸೋದೆ 2 ವರ್ಷ ಅಡಿಕೆಗೆ ಬಾಳೆನು ಆದಾಯ ಸಿಗುತ್ತೆ ಸರ್. ಈಗ ನೆರಳಿದ್ರೆ ಗಣ್ಣು ದೂರ ದೂರ ಆಗ್ತವೆ ಅಂತಾರೆ. ಆಗುತ್ತೆ ಸರ್. ಆಮೇಲೆ ಒಂದ್ ಸ್ವಲ್ಪ ಬಯಲು ಬಿದ್ಮೇಲೆ ಸರಿ ಆಗುತ್ತೆ ಸರ್. ಬಿಸಿಲಿಗೆ ಬಿದ್ಮೇಲೆ. ಯಾವ ಬಾಳೆ ಹಾಕಿದ್ರ? ಪುಟ್ ಬಾಳೆ ಹಾಕಿದ್ರು, ಏಲಕ್ಕಿ ಬಾಳೆ. ಮತ್ತೆ ಬೇರೆ ಏನು ಬೆಳೆಯಕ್ ಪ್ರಯತ್ನ? ಏನು ಹಾಕಿಲ್ಲ ಸರ್. ಈಗ ಪಪ್ಪಾಯಿ ಬೆಳೆಯುವಂತದ್ದು ಇಲ್ಲ ಸರ್, ಅಲ್ಲ ಏನು ಹಾಕಿಲ್ಲ. ಈಗ ಅಡಿಕೆಯಲ್ಲಿ ಸಾಕಷ್ಟು, ಈಗ ನಮ್ ಕಡೆ ಎಲ್ಲ ಈಗ ಕೋಕೋ ಬೆಳಿತಾ ಬೆಳೆಯಕ್ ಮನಸ್ಸು ಮಾಡ್ತಾ ಇದಾರೆ, ಏಲಕ್ಕಿ ಬೆಳೆಯಕ್ ಮನಸ್ಸು ಮಾಡ್ತಾ ಇದಾರೆ, ಕಾಫಿ ಬೆಳೆಯಕ್ ಮನಸ್ಸು ಮಾಡ್ತಾ ಇದಾರೆ. ಕಾನ್ಸೆಪ್ಟ್ ಆಯ್ತು ಸರ್. ಕಾಳುಮೆಣಸು ವೀಳ್ಯದೆಲೆ ಬೆಳೆಯಕ್ ಮನಸ್ಸು ಮಾಡ್ತಾ ಇದಾರೆ. ಕೋಕೋ ಸಸಿ ತರಕ್ ಹೇಳಿದ್ವಿ ಸರ್, ತರ್ತೀವಿ ಅಂತೇಳಿ ಅವ್ರ ಯಾರ ತರ್ಲಿಲ್ಲ. ಮೊನ್ನೆ ಯಾರ ಮಸಾಲಾ ಮಂಡಳಿಯವ್ರು ಬಂದಿದ್ರು, ಅವರು ಸಸಿ ಇಷ್ಟು ಅಂದ್ರು, ಸ್ವಲ್ಪ ಈ ವರ್ಷ ಬೇಡ ನೆಕ್ಸ್ಟ್ ವರ್ಷ ಮಾಡೋಣ ಅಂತೇಳಿ ಸುಮ್ಮನಾದ್ವಿ. ಹಾಕ್ಬೇಕಂತ ಮನಸ್ಸಿದೆ ಸರ್. ಯಾಕೆ ಬರೀ ಅಡಿಗೆ ಅಷ್ಟೇ ಹಾಕಿ ನಾವು ಕೈ ಕಟ್ಟು ಕುಳಿತ್ಕೋಬಾರ್ದು ಅಂತೀರ? ಸಮಗ್ರ ಕೃಷಿ ಮಾಡ್ಬೇಕು ಅಂತೇಳಿ ಇದೆ ಸರ್. ಯಾಕನಸ್ತು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಬೇಕು ಅಂತ? ಆದಾಯಗಳು ಒಂದೇ ನಂಬಿಕೆ ಅಂತ ಇರೋದು ಕಷ್ಟ ಆಗತ್ ಸರ್. ಅದಕ್ಕೆ ಮತ್ತ ಅದ್ರಲ್ಲೇ ಸ್ವಲ್ಪ ಸ್ವಲ್ಪನೇ ಆದಾಯಗಳು ಬರ್ತಾ ಇದ್ರೆ ಜೀವನದ ಮಾಡ್ಕೊಳಕ್ಕೆ ದಾರಿ ಚೆನ್ನಾಗಿರುತ್ತೆ ಸರ್. ಹಾಗಾಗಿ ಈಗ ಅಡಿಕೆ ಬೆಳೆ ಹಿಂಗೆ ಅಂತ ಹೇಳಕ್ ಆಗಲ್ಲಲ್ವಾ ಸರ್? ಈಗ ಸಾಕಷ್ಟು ಮಳೆ ಜಾಸ್ತಿ ಆದ್ರೂ ಹಳ್ಳ ಎಲ್ಲ ಉದುರೋಗೋದು ಒಡ್ಕಾಗೋದು ಆಗ್ತದೆ ಸರ್. ಮಳೆ ಕಮ್ಮಿ ಆದ್ರೂ ಅಡಿಕೆ ಫಸಲಿರಲ್ಲ. ಹಾಗಾಗಿ ಎಲ್ಲ ಮಿಕ್ಸ್ ಯಾವ ಇದ್ರೆ ಹಾಕ್ಬೇಕಂತ. ಅಡಿಕೆ ಬೆಳೆ ಸಾಕಷ್ಟು ವಿಸ್ತೀರ್ಣ ಆಗಿದೆ, ಮುಂದೆ ಏನ್ ರೇಟ್ ಹೇಳಕ್ ಆಗಲ್ಲಲ್ವಾ? ರೇಟ್ ಇನ್ನು ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು. ಹಾ ಸರ್, ಅದಕ್ಕೇನೆ ಸಮಗ್ರ ಕೃಷಿ ಮಿಶ್ರ ಕೃಷಿ ಮಾಡ್ಬೇಕಂತ ಇದೆ ಸರ್. ಈಗ ನೆಕ್ಸ್ಟ್ ಇನ್ನೊಂದು ಅಲ್ಲಿ ಹುಲ್ತೋಟ್ಲಲ್ಲಿ ಒಂದು ಜಮೀನು ಇದೆ ಸರ್ ನಮ್ದೇನೆ, ಅಲ್ಲಿ ಈಗ ಅದೇ ತರ ಮಾಡ್ಬೇಕಂತ ಇದೆ ಸರ್. 10-10 ಅಡಿಕೆ ಗಿಡ ಹಾಕಿ ಒಳಗೆ ನಿಂಬೆ ನುಗ್ಗೆ ಎಲ್ಲ ಮಿಶ್ರ ಬೆಳೆ ಬೆಳಿಬೇಕಂತ, ಹಣ್ಣಿನ ಬೆಳೆನೆಲ್ಲ ಬೆಳಿಬೇಕಂತೇಳಿ. ಈಗ ಅಡಿಕೆ ಅಂತಂದ್ರೆ ಈಗ ಎಷ್ಟು ವರ್ಷಕ್ಕೆ ಕೇಣಿ ಕೊಡ್ತಾ ಮಾರಾಟ ಮಾಡ್ತಾ ಇದ್ರಿ? 2 ವರ್ಷ ಮಾಡಿದೆ ಸರ್. ಯಾವ ತರ ಮಾರಾಟ ಮಾಡ್ತೀರಾ? ಒಣ ಅಡಿಕೆ ಬೇಸಿ ನಾವೇ ಮಾರಾಟ. ಈಗ ಹಸಿಕಾಯಿ ಮಾರಾಟ ಮಾಡಿಲ್ಲ ಸರ್. ಇಲ್ಲ, ಕೇಣಿ ಕೊಡಲ್ಲ ಸರ್. ಹೇಳ್ರಿ ಅರುಣ್ ರೆಡ್ಡಿ ಅವರೇ, ಈಗ ಬೇಸುವ ಒಂದು ವಿಧಾನದ ಬಗ್ಗೆ ಹೇಳ್ರಿ. ಕೊಯ್ಸಿ ಕೈ ಸುಲಿಗೆ ಮಾಡಿಸ್ತೀವಿ. ಕೈ ಸುಲಿಗೆ ರೇಖರ ಇಲ್ಲ ಅಂತ ಹೇಳಿದ್ರೆ ಮಿಷಿನ್ ಇದೆ ಸರ್, ಮಿಷಿನ್ ಅಲ್ಲಿ ಹಾಕ್ಸಿ ಎಲ್ಲ ಗೋಟು ಅದು ಎಲ್ಲ ಬಂದಿದ್ದೆಲ್ಲ ಬೇರ್ಪಡಿಸಿ ಬೇಯಿಸ್ತೀವಿ ಸರ್. ಬೇಯಿಸಿ ಒಣಗಿಸ್ತೀವಿ ಸರ್, 5-6 ದಿನ ಒಣಗಿಸಿ ತುಂಬಿಡ್ತೀವಿ. ಸುಲಿಯೋದು ಯಾವ ತರ? ಕೈಯಲ್ಲಿ ಸುಲಿಯೋದ್ರ ಇದಾರೆ ಸರ್ ಕೂಲರು, ಅದು ಅವ್ರೆಲ್ಲಾರು ಇಲ್ಲ ಆಗಲ್ಲ ಬೇರೆ ಬಾಳ ಇದಾವೆ ಅಂತ ಹೇಳಿದ್ರೆ ಮಿಷಿನ್ ಅಲ್ಲಿ ಸುಲಿಸ್ತಾರೆ. ಯಂತ್ರಗಳನ್ನು ತಂದಿದ್ದೀರಾ? ಊರಲ್ಲೇ ಇದಾವೆ ಸರ್, ನಮ್ಮವಿಲ್ಲ ಬೇರೆ ಇರೋ, ಅಲ್ಲೇ ಕೆಜಿ ಲೆಕ್ಕಕ್ಕೆ ಸುಲಿತಾರೆ ಸರ್. ಅಡಿಕೆ ಕಾಯಿ ಕಟಾವಿ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಈಗ ಸ್ಟಾರ್ಟಿಂಗ್ ಫಸ್ಟ್ ಗೆ ಕೊಯ್ಲು ಒಂದ್ ಕೊಯ್ಲು ತೆಳ್ಳಗ ಅಲ್ಲೊಂದಿಲ್ಲ ಒಂದ್ ಗೊನೆ ಬಂದಿರತ್ ಸರ್. ಆಮೇಲೆ ಅದ ನಂತರ 1 ತಿಂಗಳ ಮೇಲೆ ಒಂದ್ ವಾರದ ನಂತರ ಬಂದಿರತ್ ಸರ್. ಅದ್ರಲ್ಲಿ ಕೆಳಗಿನ ಗೊನೆ ಬಂದಿರುತ್ತೆ, ನೋಡ್ತೀವಿ ಸರ್. ಕಾಯಿ ಒಂದ್ ಗೊನೆಗೆ ಶಾಂಪಲ್ 1-2 ಕಾಯಿ ಕಿತ್ ನೋಡಿ ಕಡು ನೋಡ್ತೀವಿ ಸರ್. ಉಗುರು ನೆಡಲಿಲ್ಲ ಅಂದ್ರೆ ಬಂದಿದೆ ಅಂತ ಹೇಳಿ. ಅಂದ್ರೆ ಅದು ಅಡಿಕೆ ಒಳಗಡೆ ಹಸಿ ಅಡಿಕೆ ಒಳಗಡೆ ಉಗುರು ನೆಡಬಾರ್ದು. ಉಗುರು ನೆಡಬಾರ್ದು ಸರ್. ನೆಟ್ರೆ ಅದು ಇನ್ನ ಬಂದಿಲ್ಲ ಅಂತ. ಬಂದಿಲ್ಲ ಅಂತ ಹೇಳಿ ಸರ್, ನೆಡಲಿಲ್ಲ ಅಂದ್ರೆ ಅದು ಬಂದಿತ್ತೆ ಅಂತ ಹೇಳಿ ಕೊಯ್ತೀವಿ ಸರ್. ಈಗೆಲ್ಲ ನೀವು ತರ್ತೀರಾ, ಈಗೆಲ್ಲ ಅಲ್ಲಿ ಸುಲಿಸ್ತೀರಾ, ಈಗ ಬೇಸಕ್ಕೆ ಏನೇನಲ್ಲಿ ಬೇಕಾಗುತ್ತೆ ನಿಮಗೆ ಸಾಮಗ್ರಿಗಳು? ಬೇಸಕ್ಕೆ ಕೊಳಗ ಬೇಕು ಸರ್, ಕಟ್ಟಿಗೆ ಬೇಕು, ಹಾಲು ಹಾಕ್ತೀವಿ ಸರ್. ಅದ್ರಲ್ಲಿ ಮುಂಚೆದ ಇರುತ್ತಲ್ಲ ಸರ್, ಅದೇ ಹಾಲು ಹಾಕ್ತೀವಿ. ಇಲ್ಲ ಹಾಲು ಇಲ್ದಾರು ಕಾಚು ಅದು ಪುಡಿ ಸಿಗುತ್ತೆ ಸರ್, ಅದನ್ನ ಹಾಕ್ತಾರ ಹಾಕಿ ಬೇಯಿಸ್ತೀವಿ ಸರ್. ಎಷ್ಟೊತ್ತಂಕ ಬೇಸಕ್ಕಾಗುತ್ತೆ ಸರ್? ಅದು ಫಸ್ಟ್ ಗೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಇದ್ರೆ ಒಂದೇ ಸರಿ ಬೇಸೋದಾದ್ರೆ 1-1.5 ಗಂಟೆ ಉರಿ ಹಚ್ಬೇಕಾಗತ್ತೆ ಸರ್. ಜಾಸ್ತಿ ಇತ್ತು ಅಂದ್ರೆ ಆಮೇಲೆ ಕಗರ ಆಗುತ್ತೆ ಸರ್. ಫಸ್ಟ್ನೇ ಸಲ ಕುದಿ ಬಂದು ಒಂದ್ ಸರಿ ಬಿಸಿ ಆಗೋವರೆಗೂ ಹಾಲು ಸ್ವಲ್ಪ ಲೇಟ್ ಆಗುತ್ತೆ ಸರ್. ಎರಡನೇ ಸರಿ 1.75 ಗಂಟೆಗೆ ತೆಗಿಬಹುದು ಸರ್, ಬೇಗ ಉರಿ ಕೊಟ್ಟಂಗೆ. ಈಗ ಬೇಯಿಸಿದ್ವಿ ಅಂತಂದ್ರೆ ಮತ್ತೆ ಬಿಸಿಲಿಗೆ ಒಣಗಿಸ್ಬೇಕು, 5-6 ದಿನ ಒಣಗಿಸ್ತೀವಿ ಸರ್. ಈಗ ಮಳೆಗಾಲದಲ್ಲಿ ಕಷ್ಟ ಆಗಲ್ಲ ನಿಮಗೆ? ಬಿಸಿಲಿರಲಿಲ್ಲ, ಮಳೆ ಹಿಡ್ಕೊಂಡಿರುತ್ತೆ. ಹಿಂಗೆ ಸರ್, ಮಳೆ ಮೋಡ ಬಯಲಾದಾಗ ಗಾಳಿಗೆ ಓಪನ್ ಮಾಡೋದು ಸರ್, ಆಮೇಲೆ ಮೋಡ ಮಳೆ ಬರ ಆಗಿದ್ರೆ ಮುಚ್ಚೋದು, ಕಂಟಿನ್ಯೂ ಮುಚ್ಚಿದ್ರೆ ಬೂಸ್ಟ್ ಬಂದು ಕೊಳತೋಗುತ್ತೆ ಸರ್. ಅದಕ್ಕೆ ಜಾಸ್ತಿ ಮುಚ್ಚಿರೋದಿಲ್ಲ, ಓಪನ್ ಮಾಡಿ ಕೈ ಬಿಡ್ತೀವಿ ಸರ್ ಗಾಳಿಗೆ. ಅಂದ್ರೆ ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಕೆಳಗಾಕ್ಲಿ, ಅಡಿಗಿಂದನೂ ತೇವಾಂಶ ಬರ್ಲಿಲ್ದಂಗೆ ಹೊಸ ತಾಟ್ಪಲ್ಲು ಮೇಲೇನು ಹೊಸದು ಮುಚ್ಚಕ್ಕೆ ಒಳ್ಳೆ ತೂತಿಲ್ದ ಒಳ್ಳೆ ತಾಟ್ಪಲ್ ಆಗ್ಬೇಕು. ಅಂದ್ರೆ ಇಷ್ಟೆಲ್ಲ ನೀವು ನಿರ್ವಹಣೆ ಮಾಡ್ಬೇಕಂತಂದ್ರೆ ದೊಡ್ಡದಾಗ ಜಾಗ ಬೇಕಾಗುತ್ತೆ, ಕೂಲಿ ಕಾರ್ಮಿಕರು ಬೇಕಾಗ್ತಾರೆ, ಇದೆಲ್ಲ ನಿಮಗೆ ನಿರ್ವಹಣೆ ಮಾಡ್ಕೊಂಡು ಹೋಗಕ್ ಸಾಧ್ಯ ಆಗುತ್ತಾ? ಆಗುತ್ತೆ, ಸಿಗ್ತಾರೆ ಸರ್ ಜನ, ಜಾಗನ ಇದೆ. ಒಟ್ಟಾರೆ ಈಗ ನೇರವಾಗಿ ನಾವು ಹಸಿಕಾಯಿ ಕೊಡೋದ್ರಿಂದ ಲಾಭ ಇಲ್ಲ ಅಂತೀರಾ? ಅದು ಅವ್ರವ್ರ ಇದೆ ಸರ್. ನಾವು ಈಗ ಹಸಿ ಕಾಯಿ ಕೊಟ್ರೆ ನಾವು ಕಾಲೇ ಸುತ್ತರಿಬೇಕಾಗ್ತದ, ನಮಗೆ ಕೆಲಸ ಇರಲ್ಲ. ಹಂಗಾಗಿ ಸರ್ ಈಗ ತೂಕದಲ್ಲಿ ಹೆಚ್ಚು ಕಮ್ಮಿ ಒಂದ್ 2 ಕೆಜಿ ಕಮ್ಮಿ ಆಗತ್ತೆ ಅಷ್ಟೇನೆ ಸರ್. ಅವ್ರಿಗೆ ಕೊಟ್ರೆ ಇನ್ನೂ ಮಾಡ್ಕೊಂಡ್ರೆ ನಮಗೆ ಅದೇ ಉಳಿತತೆ, ಲಾಭ ಇದ್ದೇ ಇರುತ್ತಲ್ವಾ ಸರ್? ಲಾಭ ಇದೆ ಸರ್. ಈಗ ಒಂದು ಕ್ವಿಂಟಲ್ ಹಸಿಕಾಯಿಗೆ ಈಗ ಕೆಲವರೆಲ್ಲ ಒಣ ಅಡಿಕೆ ಇಷ್ಟ ಅಂತ ಕೊಡ್ತಾರಲ್ವಾ, ಎಷ್ಟು ಕೆಜಿ ಕೊಡ್ತಿದ್ದಾರೆ? ಹೋದ ವರ್ಷ ಎಲ್ಲ 14-14.5 ಕೆಜಿ ಕೊಟ್ಟಿದ್ರು ಸರ್. ಈ ಸರಿ ಅದೇ 13-13.5 ಕೆಜಿ ಮಾಡಿದಾರೆ ಸರ್. ಯಾಕೆ ಕಡಿಮೆ ಆಯ್ತು? ಹೋದ ವರ್ಷ ಇಳುವರಿಗಳು ಬರ್ಲಿಲ್ಲ, ಹಸಿಕಾಯಿ ತೂಕಕ್ಕೂ ಒಣ ಅಡಿಕೆಗೂ ಲಾಸ್ ಆಯ್ತು ಅಂತೇಳಿ ಈ ಸರಿ ಅಷ್ಟು ಮಾಡಿದಾರೆ ಸರ್. ಅಂದ್ರೆ ಒಂದು ಮರದಲ್ಲಿ ಎಷ್ಟು ಗೊನೆ ಬಂದ್ರೆ ಲಾಭದಾಯಕ ಈ ಬೆಳೆ ಅಂತೀರಾ? 4-5 ಗೊನೆ ಬಂದ್ರು ಸೂಕ್ತ ಸರ್. 3 ಅಂತ ಇರ್ಬೇಕು ಸರ್. 3 ಕಡಿಮೆ ಇದ್ರೆ ಲಾಭ ಇರಲ್ಲ ಸರ್. ಈಗ 3-4 ಗೊನೆ ಬರ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಫಲವತ್ತತೆ ಮಾಡ್ಬೇಕು ಭೂಮಿಯನ್ನಲ್ವಾ ಸರ್. ಈಗ ನೀವು ಅಡಿಕೆಗೆಲ್ಲ ಈಗ ಇದನ್ನು ಕೊಡ್ತೀರಾ, ಲಘು ಪೋಷಕಾಂಶಗಳನ್ನ? ಅದೇ ಸರ್, ಲಿಕ್ವಿಡ್ ರೂಪದಾಗ ಇರೋ ತಂದು ಕೊಡ್ತೇವೆ ಸರ್ ಅಷ್ಟೇ. ಈಗ ಜಿಂಕ್ ಕೊಡೋದು, ಬೋರಾನ್ ಕೊಡೋದು, ಮ್ಯಾಗ್ನೀಸಿಯಂ ಫೆರಸ್ ಅದು 4 ಕಂಟೆಂಟ್ ಇರೋದು, ಆಮೇಲೆ ಜಿಂಕ್ ಬೋರಾನ್ ಪೌಡರ್ ತಂದು ಅದು ಸ್ವಲ್ಪ ಸ್ವಲ್ಪ ಡ್ರಮ್ ಗೆ ಹಾಕೊಂಡು ಸಗಣಿ ಗಂಜಲ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ಕೊಡ್ತೀವಿ. ನೀವು ಒಣ ಅಡಿಕೆ ಎಲ್ಲ ಸ್ಟಾಕ್ ಮಾಡ್ಕೊಳ್ತೀರಾ ಒಣಗಿಸ್ಕೊಂಡೆಲ್ಲ, ಒಂದು ಎಷ್ಟು ವರ್ಷ ತಂಗ ಇಟ್ಕೋಬಹುದು ಸ್ಟಾಕ್? 1 ವರ್ಷ ಸರ್. 2ನೇ ವರ್ಷ ಕಾಲೇ ತೂಕ ಕಡಿಮೆ ಆಗುತ್ತೆ, ಇಲ್ಲ ಹುಳ ಆಗ್ಬಿಡುತ್ತೆ. ಉಳುಕಾಗುತ್ತಲ್ವಾ? ಈಗ ಮಾರಾಟ ಮಾಡ್ಬೇಕಾದ್ರೆ ಈಗ ಅಡಿಕೆಯಲ್ಲಿ ಏನಾದ್ರು ಐಟಮ್ ಮಾಡ್ತೀರಾ? ಫಸ್ಟ್ ಬೇಸಕ್ಕಿಂತ ಮುಂಚೆ ಅದರಲ್ಲೇ ರಾಶಿ ಬರುತ್ತೆ ಸರ್ ನಮ್ ಕಡೆ ರಾಶಿ. ಅದ್ರ ಬಲ್ತ್ ಗೋಟ್ ಆಗಿರೋದ್ ಬೇರೆ ಬರುತ್ತೆ ಸರ್, ಸೆಕೆಂಡ್ಸ್ ಅದು ಚಾಲಿ ಲೆಕ್ಕ. ಅದನ್ನು ರುಬ್ಬಗಂಡಲ್ ಹಾಕಿ ಸಪ್ರೇಟ್ ಹಾಕ್ತೀವಿ ಸರ್. ಮಿಕ್ಸ್ ಮಾಡಿದ್ರೆ ರೇಟ್ ಕೊಡಲ್ಲ ಸರ್, ಮಿಕ್ಸ್ ಆಯ್ತೆ ಅಂತೇಳಿ ಕಡಿಮೆ ಮಾಡ್ತಾರೆ. ಅದು ಬೇರೆ, ಅದು ಬೇರೆ. ಗೋಟಿಗೆ ಅಷ್ಟು ಡಿಮ್ಯಾಂಡ್ ಇರಲ್ಲ, ಡಿಮ್ಯಾಂಡ್ ಕಮ್ಮಿ ಸರ್. ಅದು ಯಾಕೆ ಅದು ಗೋಟ್ ಆಗತ್ತ ಬಿಡಬಾರ್ದಲ್ಲ ನಮ್ಮ ರೈತರು? ಒಂದೊಂದು ಇನ್ನು ಸ್ವಲ್ಪ ಹೇಳಬೇಕು ಅಂತೇಳಿ ಬಿಟ್ಟಿರ್ತೇವಲ್ ಸರ್, ಅದೇ ಇನ್ನು ಬಂದಿಲ್ಲ ಅಂತೇಳಿ ಅದು ನೆಕ್ಸ್ಟ್ ಕಟ್ ಟೈಮ್ಗೆ ಗೋಟ್ ಆಗಿರುತ್ತೆ ಸರ್. ಗೋಟ್ ಆತಂದ್ರೆ ಅಲ್ಲಿ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಈಗ ನೀವು ಈಗ ವರ್ಷ ತನಕ ಸ್ಟಾಕ್ ಇಟ್ಕೊಂಡು ರೇಟ್ ಬಂದಾಗ ಮಾರಾಟ ಮಾಡ್ತೀರಾ ಸರ್? ಈಗ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಅಲ್ಲೇ ಊರಲ್ಲೇ ಬಂದ್ ಬರ್ತಾರೆ ಸರ್, ಖರೀದಾರ ಅಲ್ಲೇ ಕೊಡ್ತೀವಿ ಸರ್. ಮಾರ್ಕೆಟ್ ಹೋಗೋದಿಲ್ಲ ಸರ್. ಈಗ ಭೀಮ ಸಮುದ್ರದಲ್ಲಿ ಬಂದಿಲ್ಲ ಸರ್, ಅಲ್ಲೇ ಊರಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಅಂತಾರಲ್ವಾ? ಅಂತಾರೆ ಸರ್, ಅಲ್ಲಿಗೆ ಯಾವಾಗೂ ಬಂದಿಲ್ಲ ಸರ್. ಅಲ್ಲೇ ನಮ್ಮ ಕಡೆ ಎಲ್ಲ ಅಲ್ಲೇ ಕೊಡ್ತೀವಿ ಸರ್, ಊರಲ್ಲೇನೆ ಮಾರ್ಕೆಟ್ ರೇಟ್ ಲೆಕ್ಕಕ್ಕೆ ಅವರೇಜ್ ರೇಟಿಗೆ ತಗೊಂಡ್ತಾರೆ. ನಾ ಒಬ್ರಲ್ಲಾದ್ರು 4-5 ಜನ ಖರೀದಾರನ ಕೇಳಿ ಯಾರು ಉತ್ತಮ ರೇಟ್ ಹೇಳ್ತಾರೆ ಅವ್ರಿಗೆ ಕೊಡ್ತೀವಿ ಸರ್. ಈಗ ಹಸಿ ಅಡಿಕೆ 8,300 ತನಕ ಹೋಗಿತ್ತು, ಕಡಿಮೆ ಆಗಿದೆ ಸರ್. ಈಗೆಲ್ಲ ಕಡಿಮೆ ಆಯ್ತಲ್ವಾ? ಹಾ ಸರ್. ಏನನ್ಸುತ್ತೆ ಅವಾಗ ನಿಮಗೆ ಅಡಿಕೆ? ಏನಿಲ್ಲ ಸರ್, ಈಗ ಅದನ್ನೇ ಮಾಡ್ತಿದೀವಲ್ಲ, ಏನು ಕಡಿಮೆ ಆದ್ರೂ ಏನಿಲ್ಲ ಸರ್, ಏನು ಕೊಂಡ್ಕೊಂಡಿರೋದಲ್ಲ ಅಂತೇಳಿ. ಅದೇನು ಗುತ್ತಿಗೆ ಕೇಳಿ ಮಾಡಿದವ್ರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ಅವ್ರಿಗೆ ಏರ್ಪೇರ್ ಆಗುತ್ತಲ್ವಾ? ಹಾ ಸರ್. ಈಗ ನೀವ್ ಅಂತಂದ್ರೆ ಒಣ ಅಡಿಕೆ ಬೇಯಿಸಿಕೊಂಡು ಮನೆಗೆ ಇಡ್ತೀರಾ, ರೇಟ್ ಇದ್ದಾಗ ಕೊಡ್ತೀರಾ? ವರ್ಷದಲ್ಲಿ ಎಷ್ಟು ಆದಾಯ ಕಾಣ್ತೀರಿ ಅರುಣ್ ರೆಡ್ಡಿ ಅವರೇ ಅಡಿಕೆ? ಹೋದ ವರ್ಷ 1.5 ಲಕ್ಷ ಆಗಿತ್ತು ಸರ್, ಈ ವರ್ಷ 1.5-2.5 ಲಕ್ಷದ ಆತರ ಇದೆ. ಎಷ್ಟು ಸಸಿ ಹಾಕಿರೋದು ಸರ್? ಅವು 900 ಗಿಡ ಇದೆ ಸರ್, ಅದರಲ್ಲಿ ಇನ್ನು ಒಂದು 300-350 ಗಿಡ ಅಷ್ಟೇ ಫಸಲಿ ಬಂದಿದೆ ಸರ್. ಹಿಂದೆ 300 ಗಿಡದಿಂದಲೇ ಅಷ್ಟು ನಿಮಗೆ ಆದಾಯ ಬರುತ್ತೆ? ಬರುತ್ತೆ ಸರ್. ಅಂದ್ರೆ ಅಡಿಕೆ ಎಲ್ಲ ಒಂದ್ ಕಡೆ ಒಳ್ಳೆ ಲಾಭದಾಯಕ ಬೆಳೆ, ಆದ್ರೂ ಇದನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಲ್ವಾ? ಕಷ್ಟ ಸರ್. ಮುಖ್ಯವಾಗಿ ಬೇಕಾಗಿದ್ದು ನೀರು ಸರ್. ನೀರು ಗೊಬ್ಬರ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ನೀರು ಸರ್, ನೀರು ಕಡಿಮೆ ಆದ್ರೆ ಇರೋದಿಲ್ಲ. ಈಗ ಅಡಿಕೆ ಬೆಳೆ ಹೆಂಗಂದ್ರೆ, ಒಂದ್ಸಲ ನಾಟಿ ಮಾಡಿದೀವಿ ಅಂದ್ರೆ ಆ ಗಿಡ ಜೀವಿತಾವಧಿ ಇರತಂಕಲು ನೀರು ಬೇಕು ಸರ್ ಅಲ್ವಾ? ಹೌದು ಸರ್. ಈಗ 1 ತಿಂಗಳು ಅದಕ್ಕೆ ನೀರಿಲ್ಲ ಅಂದ್ರೆ ಅದ್ ಬೆಳೆ ನಾಶ ಆಗಿಬಿಡುತ್ತಲ್ವಾ? ಹೋಗ್ಬಿಡುತ್ತೆ ಸರ್, ಇರೋದಿಲ್ಲ ಸರ್. ಅಂದ್ರೆ ಬೇರೆ ಬೆಳೆಗೆ ಹೋಲಿಕೆ ಮಾಡಿದ್ರೆ ಅಡಿಕೆ ಬೆಳೆ ಲಾಭದಾಯಕ ತಂದು ಕೊಡುತ್ತೆ, ಆದ್ರೂ ನಿರ್ವಹಣೆ ಮಾಡೋದು ಕಷ್ಟ ಕಷ್ಟ ಸರ್, ನೀರಿನ ಲಭ್ಯತೆ ಇರ್ಬೇಕು ಸರ್. ಮತ್ತೆ ಇದನ್ನ ಹತ್ತಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ ಸರ್, ಹತ್ತಿ ಈಗೆಲ್ಲ ಬೆಳೀತಾ ಇದ್ರ? ಈಗಿಲ್ಲ ಸರ್, ಬಿಟ್ಟಿದ್ರಿ ಸರ್. ಕೂಲರ್ದ ಅಭಾವ ಆಯ್ತು ಸರ್, ಕೂಲರ್ ಸಿಗೋದ್ ಕಡಿಮೆ. ಆಮೇಲೆ ಬೀಜಗಳು, ಒಳ್ಳೆ ಬೀಜಗಳು ಸಿಗ್ತಿಲ್ಲ, ಇಳುವರಿ ಬರ್ತಿಲ್ಲ ಸರ್. ಇವಾಗ ಮೊದ್ಲಿಗಿಂತ ಎಷ್ಟು ಕ್ಲೀನ್ ಆಗಿ ಔಷಧಿ ಗಿಷಧಿ ಸ್ಪ್ರೇ ಮಾಡಿದ್ರು ಇಳುವರಿ ಬರಲ್ಲ ಸರ್. ಡಿಸಿ ಹೆಚ್ ಬೆಳೆಯುವಂತ ಕಾಲದಲ್ಲಿ ಒಳ್ಳೆ ಹತ್ತಿಗೆ ಮಾನ್ಯತೆ ಇತ್ತಲ್ವಾ ಸರ್? ಡಿಸಿ ಹೆಚ್ ಇದೇ ಬಿಟಿ ಬಂದ ಮೇಲೆ ಮುಂದೆ 7-8 ವರ್ಷ ಚೆನ್ನಾಗ್ ಬಂದ ಸರ್. ಇತ್ತೀಚೆಗೆ ಬೀಜ ಇಳುವರಿ ಬರ್ತಿಲ್ಲ ಸರ್. ಹತ್ತಿ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಕಷ್ಟ ಸರ್. ಕೂಲರ್ ಸಿಗಲ್ಲ ಸರ್. ಹತ್ತಿ ರೇಟ್ ಇದೆ ಹೇಳ್ರಿ, ಒಳ್ಳೆ ರೇಟ್ ಇದೆಯಲ್ವಾ ಸರ್? ಖರ್ಚು ಕೂಲರ್ದು ಎಲ್ಲ ಲೆಕ್ಕ ಹಾಕಿದ್ರೆ ಏನು ಉಳಿಯೋದಿಲ್ಲ ಸರ್. ಆ ಲೆಕ್ಕಕ್ಕೆ ಆಯ್ತು, ಇಳುವರಿ ಬಂದ್ರೆ ಪರವಾಗಿಲ್ಲ, ನಡೀತು ಸರ್. ಇಳುವರಿ ಇಲ್ಲಲ್ಲ ಹಂಗಾಗಿ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರ? ನಾವು 4 ಜನ ಸರ್, ಗಂಡ ಹೆಂಡತಿ ಇಬ್ರು ಮಕ್ಕಳು ಸಣ್ಣ. ನಿಮ್ ತಂದೆ ತಾಯಿ ಅವ್ರು ಬೇರೆ? ಏನ್ ಅನ್ಸುತ್ತೆ ಕೃಷಿ ಜೀವನ? ಖುಷಿ ಅನ್ಸುತ್ತೆ ಸರ್. ಈಗ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? 2ನೇ ಕ್ಲಾಸ್, ಒಬ್ರು LKG ಸರ್. ಚಿಕ್ಕವರು. ಒಳ್ಳೆಯ ಒಂದು ಜೀವನವನ್ನ ಈ ಕೃಷಿಯಲ್ಲಿ ಕಟ್ಟಿಕೊಂಡಿದ್ದೀರಾ ಸರ್. ಒಳ್ಳೇದು ಅರುಣ್ ರೆಡ್ಡಿ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ನಂದನ ಹೊಸೂರು ಗ್ರಾಮದ ಕೃಷಿಕ ಎಂಎಚ್ ಅರುಣಾರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪಲ್ಲವಿ ಎಂಎಸ್, ಸಹಾಯಕ ಪ್ರಾಧ್ಯಾಪಕರು ಸಸ್ಯರೋಗಶಾಸ್ತ್ರ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ, ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ತೆಂಗಿನಲ್ಲಿ ಕಂಡುಬರುವ ಕಾಂಡ ಸೋರುವ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ತೆಂಗು ಒಂದಲ್ಲ ಒಂದು ಸಮಸ್ಯೆಗೆ ತುತ್ತಾಗುತ್ತಿದೆ. ಅದರಲ್ಲೂ ಕಾಂಡ ಸೋರುವ ರೋಗದ ಸಮಸ್ಯೆಯು ಹೆಚ್ಚಾಗಿರುವ ಕಾರಣ ರೈತರ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರು ಉಂಟಾಗುತ್ತಿದೆ. ರೈತರು ಈ ರೋಗದ ತೀವ್ರತೆಯನ್ನು ತಿಳಿದು ಸಾಮೂಹಿಕವಾಗಿ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕು. ಕಾಂಡದಿಂದ ರಸ ಸೋರಲು ಮಣ್ಣಿನ ಪ್ರತಿಕೂಲ ಸ್ಥಿತಿಗಳು, ಹೆಚ್ಚಾಗಿ ನೀರು ನಿಲ್ಲುವಿಕೆ, ಆಮ್ಲೀಯ ಮಣ್ಣು ಮತ್ತು ಕ್ಷಾರೀಯ ಮಣ್ಣು ಪೂರ್ವಭಾವಿ ಅಂಶವೆಂದು ತಿಳಿದು ಬಂದಿದೆ. ಈ ರೋಗವು ಟೆಲ್ವಿಯಾಪ್ಸಿಸ್ ಪ್ಯಾರಾಡಾಕ್ಸ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಈ ಶಿಲೀಂಧ್ರವು ತೆಂಗಿನ ಕಾಂಡಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬಿರುಕುಗಳು ಮತ್ತು ಗಾಯಗಳ ಮೂಲಕ ಪ್ರವೇಶಿಸುತ್ತದೆ. ಈ ರೋಗವು ಎಲ್ಲಾ ವಯಸ್ಸಿನ ಮರಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಬನ್ನಿ ಹಾಗಾದರೆ ಈ ರೋಗದ ಗುರುತಿಸುವಿಕೆಯನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಕಾಂಡದಲ್ಲಿ ಕೆಂಪು ಕಂದು ಬಣ್ಣದ ರಸ ಸೋರುವುದನ್ನು ಕಾಣಬಹುದು ಹಾಗೂ ಕಾಂಡದ ಯಾವುದೇ ಭಾಗದಲ್ಲಿ ಈ ರಸ ಸೋರುವುದನ್ನು ನೋಡಬಹುದು. ಕೆಳಭಾಗದ ಗರಿಗಳು ಸ್ವಲ್ಪ ಸ್ವಲ್ಪ ಒಣಗಿ ಜೋಲು ಬೀಳುತ್ತವೆ ಹಾಗೂ ಗರಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತವೆ. ಕ್ರಮೇಣವಾಗಿ ಕಾಂಡದಲ್ಲಿ ರಸ ಸೋರುವಿಕೆ ಹೆಚ್ಚಾದಾಗ ಮೇಲ್ಮುಖವಾಗಿ ಹಬ್ಬುತ್ತದೆ. ಇಂತಹ ರೋಗ ಪೀಡಿತ ಮರಗಳಲ್ಲಿ ಹರಳು ಮತ್ತು ಕಾಯಿಗಳು ಉದುರಿ ಹೋಗುತ್ತವೆ. ಈ ರೋಗ ತಗುಲಿದ ಕೆಲವೇ ತಿಂಗಳುಗಳಲ್ಲಿ ಮರವು ಪೂರ್ತಿಯಾಗಿ ಒಣಗಿ ಹೋಗುತ್ತವೆ. ರೋಗ ಪೀಡಿತ ಮರಗಳು ಪೋಷಕಾಂಶಗಳನ್ನು ಹೀರಲಾರದೆ ಇಳುವರಿಯಲ್ಲಿ ಹೆಚ್ಚಿನದಾಗಿ ಕುಂಠಿತತೆಯನ್ನು ಹೊಂದುತ್ತವೆ. ಈ ರೋಗವು ಜುಲೈನಿಂದ ನವೆಂಬರ್ ಅವಧಿಯಲ್ಲಿ ತೀವ್ರತೆ ಹೆಚ್ಚಾಗಿ ಕಂಡುಬರುತ್ತವೆ. ತೆಂಗಿನ ಮರಕ್ಕೆ ರಸ ಸೋರುವ ಸಮಸ್ಯೆ ಕಂಡು ಬಂದಲ್ಲಿ ಸರಿಯಾಗಿ ಚಿಕಿತ್ಸೆಯನ್ನು ಮಾಡಬೇಕು. ಇಲ್ಲವಾದಲ್ಲಿ ಇದು ಬೇರೆ ಗಿಡಗಳಿಗೂ ವೇಗವಾಗಿ ಹರಡಿ ಹೆಚ್ಚಿನ ನಷ್ಟವನ್ನು ಉಂಟು ಮಾಡುತ್ತದೆ. ನಿಯಂತ್ರಣ ಕ್ರಮಗಳನ್ನು ನೋಡೋಣ. ಆರಂಭಿಕ ಹಂತದಲ್ಲಿ ಬಣ್ಣ ಕಳೆದುಕೊಂಡ ಭಾಗವನ್ನು ಅಥವಾ ಸೋಂಕಿತ ಭಾಗವನ್ನು ತೀಕ್ಷ್ಣವಾದ ಉಳಿಯಿಂದ ಕತ್ತರಿಸಬೇಕು ಅಥವಾ ತೆಗೆದು ಹಾಕಬೇಕು. ಕತ್ತರಿಸಿದ ನಂತರ ಶೇಕಡ 1 ಬೋಡೋ ದ್ರಾವಣದ ಲೇಪನವನ್ನು ಮಾಡಬೇಕು. ಇದರ ಜೊತೆಗೆ 50 kg ಕೊಟ್ಟಿಗೆ ಗೊಬ್ಬರ, 5 kg ಬೇವಿನ ಹಿಂಡಿ ಹಾಗೂ ಜೈವಿಕ ಶಿಲೀಂಧ್ರವಾದ ಟ್ರೈಕೋಡರ್ಮಾವನ್ನು 200 g ಪ್ರತಿ ಮರದಂತೆ ತೆಂಗಿನ ಬುಡಕ್ಕೆ ಅಥವಾ ಮರದ ಸುತ್ತಲೂ ಮಣ್ಣನ್ನು ಹಗೆದು ಹಾಕಬೇಕು. ಬೇಸಿಗೆಯಲ್ಲಿ ಸರಿಯಾಗಿ ಗಿಡಗಳಿಗೆ ನೀರನ್ನು ಕೊಡಬೇಕು ಹಾಗೂ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಸಹ ನೀಡಬೇಕು. ತೆಂಗಿನ ಮರದ ಕಾಂಡದ ಮೇಲೆ 1 m ವರೆಗೆ ಬೋಡೋ ಪೇಸ್ಟ್ ಅನ್ನು ಲೇಪಿಸಬೇಕು ಮತ್ತು ಕಾಂಡದ ಮೇಲೆ ಉಳುಮೆ ಮಾಡುವಾಗ ಗಾಯವಾದರೆ ಬೋಡೋ ಪೇಸ್ಟ್ ಅನ್ನು ಲೇಪಿಸಬೇಕು. ಹಸಿರೆಲೆ ಗೊಬ್ಬರಗಳಾದ ಸೆಣಬು, ದೈಂಚ ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳೆದು ಮಣ್ಣಿಗೆ ಸೇರಿಸಬೇಕು. ಮತ್ತೊಂದು ಪ್ರಮುಖವಾದ ಅಂಶ ಎಂದರೆ ತೆಂಗಿನ ತೋಟದಲ್ಲಿ ಆಳವಾದ ಉಳುಮೆಯನ್ನು ಮಾಡುವುದನ್ನು ನಿಲ್ಲಿಸಬೇಕು. ಈ ರೋಗವು ಮಣ್ಣಿನ ಮೂಲಕ ಹರಡುವುದರಿಂದ ತೋಟದಲ್ಲಿ ಸತ್ತು ಹೋದ ತೆಂಗಿನ ಮರಗಳು ಇದ್ದರೆ ಸುಟ್ಟು ಹಾಕಬೇಕು ಮತ್ತು ರೋಗಕ್ಕೆ ತುತ್ತಾದ ಮರದ ಕಾಂಡದ ಅಂಗಾಂಶಗಳನ್ನು ಕತ್ತಿಯಿಂದ ಕೆತ್ತಿ ತೆಗೆದು ಆ ಬಗೆಗೆ ಬೋಡೋ ಪೇಸ್ಟ್ ಅಥವಾ 0.2 ಎಕ್ಸಾಕನೋಸೋಲ್ ಎಂಬ ಶಿಲೀಂಧ್ರ ನಾಶಕವನ್ನು ಲೇಪಿಸಬೇಕು. ಇದಾದ 1-2 ದಿನಗಳ ನಂತರ ಕೋಲ್ಟಾರ್ ಅಥವಾ ಕಲ್ಲಿದ್ದಲು ಅಥವಾ ಸಿಮೆಂಟ್ ಗಾರೆಯನ್ನು ಹಾಕಿ ಮುಚ್ಚಬೇಕು. ಸಂಪರ್ಕಕ್ಕಾಗಿ 8951266201 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಮಗಳನ್ನು ತರುತ್ತೇನೆ ಅತ್ತೆ, ನಾ ನಿಮ್ಮನಿಗೆ ಬರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ. ಸತ್ಯವಾಗಿ ನಾನು ಹೇಳ್ತೀನಿ ಕೇಳು, ಸತ್ಯವಾಗಿ ನಾನು ಹೇಳ್ತೀನಿ ಕೇಳು, ತುತ್ತು ಸಕ್ಕರೆ ತುಪ್ಪ ತಿನ್ನಿಸ್ತೀನಿ, ತುತ್ತು ಸಕ್ಕರೆ ತುಪ್ಪ ತಿನ್ನಿಸ್ತೀನಿ. ಅತ್ತೆ ನಾ ನಿಮ್ಮನಿಗೆ ಬರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ. ಎಷ್ಟೋ ಕಾಳಜಿಯಿಂದ ಬೆಳೆಸಿದೆ ನೀ ಅವಳನ್ನ, ಅಷ್ಟೇ ಕಾಳಜಿಯಿಂದ ನೋಡುತ್ತೀನಿ ನಾ, ಅಷ್ಟೇ ಕಾಳಜಿಯಿಂದ ನೋಡುತ್ತೀನಿ. ಎಷ್ಟೋ ಕಾಳಜಿಯಿಂದ ಬೆಳೆಸಿದೆ ನೀ ಅವಳನ್ನ, ಅಷ್ಟೇ ಕಾಳಜಿಯಿಂದ ನೋಡುತ್ತೀನಿ ನಾ, ಅಷ್ಟೇ ಕಾಳಜಿಯಿಂದ ನೋಡುತ್ತೀನಿ. ಕೂರಂದರೆ ನಾ ಕೂರುತ್ತೀನಿ, ಅವಳು ಏಳಂದರೆ ನಾ ಹೇಳುತ್ತೀನಿ, ಅವಳು ಏಳಂದರೆ ನಾ ಹೇಳುತ್ತೀನಿ. ಅತ್ತೆ ಅತ್ತೆ ನಾ ನಿಮ್ಮನೆಗೆ ಬರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ. ಪಂಚಮಿಗೆ ನಿಮ್ಮಲ್ಲಿಗೆ ಬಂದಿದ್ದೆ ಅವಳು, ಮಂಚದ ಮ್ಯಾಲ್ ತೂಗುದ ನೋಡಿದ್ದೆ ನಾ, ಅವಳು ಮಂಚದ ಮ್ಯಾಲ್ ತೂಗುದ ನೋಡಿದ್ದೆ. ಪಂಚಮಿಗೆ ನಿಮ್ಮಲ್ಲಿಗೆ ಬಂದಿದ್ದೆ ನಾ, ಅವಳು ಮಂಚದ ಮ್ಯಾಲ್ ತೂಗುದ ನೋಡಿದ್ದೆ ನಾ, ಅವಳು ಮಂಚದ ಮ್ಯಾಲ್ ತೂಗುದ ನೋಡಿದ್ದೆ ನಾ. ಕೊಂಚ ಓರೇ ನೋಟ ಕಂಡಿದ್ದೆ ಅವಳ ಸಂಚಿಗೆ ನಾ ಮರುಳ ಆಗಿದ್ದೆ, ಅವಳ ಸಂಚಿಗೆ ನಾ ಮರುಳ ಆಗಿದ್ದೆ. ಅತ್ತೆ ಅತ್ತೆ ನಾ ನಿಮ್ಮನಿಗೆ ಬರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ. ಸತ್ಯವಾಗಿ ನಾನು ಹೇಳ್ತೀನಿ ಕೇಳು, ಸತ್ಯವಾಗಿ ನಾನು ಹೇಳ್ತೀನಿ ಕೇಳು, ತುತ್ತು ಸಕ್ಕರೆ ತುಪ್ಪ ತಿನ್ನಿಸ್ತೀನಿ, ತುತ್ತು ಸಕ್ಕರೆ ತುಪ್ಪ ತಿನ್ನಿಸ್ತೀನಿ. ಅತ್ತೆ ನಾ ನಿಮ್ಮನಿಗೆ ಬರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ, ನಿಮ್ಮ ಮುದ್ದಿನ ಮಗಳನ್ನು ತರುತ್ತೀನಿ. ಈಗ ಕೇಳಿ ಮತ್ತೊಂದು ಜನಪದ ಗೀತೆ. ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂಜಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜ